ಡಾಕ್ಟರ್ ಎಸ್ ರಾಜ್ಕುಮಾರ್ ಅವರಿದ್ದಾರೆ, ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು. ನೋಡ್ರಿ ರೈತ ಬಾಂಧವರೇ, ಈಗ ನೀವು ಸಾಕಷ್ಟು ಬಿತ್ತನೆ ಮಾಡಿದಿರಿ, ಈಗೆಲ್ಲ ಪೀಕು ಶುರು ಆಗಿದೆ ಬಂದದ, ಆದ್ರೆ ಜೊತೆಗೇನೆ ಕಸನು ಬಂದ್ಬಿಟ್ಟದ. ಹಿಂಗಾಗಿ ಕಳೆ ನಿರ್ವಹಣೆ ಬಹಳ, ಕಳೆ ನಿರ್ವಹಣೆ ಮಾಡದ ಹೋದ್ರೆ ಪೈರಿಗಿಂತ ಕಳೆನೇ ಜಾಸ್ತಿ ಬಂದ್ಬಿಡ್ತದ, ಆಮೇಲೆ ಪೈರನ್ನ ನುಗ್ಗಿ ಹಾಕ್ತದ. ಹೀಗಾಗಿ ಒಂದ್ಸರಿ ನಾವು ನೋಡಿದ್ವಿ, ಎಷ್ಟೋ ಹೆಸರು ಹೊಲದಾಗ ಕಳೆ ನಿಯಂತ್ರಣ ಮಾಡೋಕ್ಕಾಗ್ದೇನೆ ಸೋತು ಹೋಗ್ಬಿಟ್ಟದ ರೈತರು. ಯಾಕಂದ್ರೆ ಆಮೇಲೆ ಏನ್ ಮಾಡೋಕ್ಕಾಗಲಿ, ಬಿಟ್ಬಿಟ್ರು ಅವರು. ಹೀಗಾಗಿ ಕಳೆನೂ ಜಾಸ್ತಿ ಆಯ್ತು, ಹಾಗಾಗಿ ಕೀಟಗಳು ಜಾಸ್ತಿ ಆದವು. ಕೊನೆಗೆ ಆ ಪೀಕ್ ಅವ್ರ ಕೈ ಸಿಗಲೇ ಇಲ್ಲ ಎಷ್ಟೋ ಜನ ಒಂದು ವರ್ಷದಲ್ಲಿ. ಯಾಕಂದ್ರೆ ನಮ್ಮ ಒಂದು ಆಲಸ್ಯನ ನಮ್ಮನ್ನ ಖಂಡಿತವಾಗಿ ಕೂಡ ನಮಗೆ ತೊಂದರೆ ಮಾಡ್ತದೆ. ಅದಕ್ಕೆ ನಮ್ಮ ಆಲಸ್ಯ ಎಷ್ಟಿದೆ ಅಂತ ಚೆಕ್ ಮಾಡೋದೇ ಈ ಕಳೆ. ಅದಕ್ಕೆ ಕಳೆ ನಿರ್ವಹಣೆ ಮಾಡೋದು ವೈಜ್ಞಾನಿಕವಾಗಿ ಮಾಡಬೇಕಾಗ್ತದೆ. ಆತ್ಮೀಯ ರೈತ ಬಾಂಧವರೇ, ನಿಮ್ಮ ಒಂದು ಇಳುವರಿ ಉತ್ತಮ ಆಗಿ ಬರಬೇಕು. ನೀವು ಹಾಕಿದ ಬೀಜ ಮತ್ತೆ ಸಾಕಷ್ಟು ಗೊಬ್ಬರ ಹಾಕಿರ್ತೀರಿ, ಖರ್ಚು ಬಹಳ ಮಾಡಿರ್ತೀರಿ, ಅದ್ರ ತಕ್ಕಂಗೆ ನಿಮ್ಗೆ ಇಳುವರಿ ಬರಬೇಕಲ್ಲ. ಅದಕ್ಕಾಗಿ ಈ ಕಳೆಗೋಸ್ಕರ ಕೂಡ ನೀವು ಸಣ್ಣ ಪುಟ್ಟ ಖರ್ಚು ಮಾಡಲೇಬೇಕಾಗ್ತದೆ, ಮತ್ತು ನಿರ್ವಹಣೆ ಸಂದರ್ಭದೊಳಗೆ ನಿಮ್ಮ ಶ್ರಮವನ್ನು ಕೂಡ ಹಾಕಬೇಕಾಗ್ತದೆ. ಅಂಟಿನೊಳಗೆ ನೀವು ಖಂಡಿತ ವಿಚಾರ ಮಾಡ್ರಿ. ನಿಮಗೆ ಇವತ್ತು ಕಳೆ ನಿರ್ವಹಣೆ ಕುರಿತಂತೆ ಮಾಹಿತಿ ಮಾಡಲಿಕ್ಕೆ ಬಂದಿರುವಂತಹ ವಿಜ್ಞಾನಿಗಳಾಗಿರುವಂತಹ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದೀವಿ. ನಮಸ್ಕಾರ ಪ್ರೊಫೆಸರ್ ರಾಜ್ಕುಮಾರ್ ಅವರೇ. ನಮಸ್ಕಾರ ಚೋಳಿನ್ ಸರ್ ಅವರೇ. ಪ್ರೊಫೆಸರ್ ಅವರೇ, ನೋಡ್ರಿ ಈಗ ನಮಗೆ ಕೃಷಿ ಒಳಗೆ ಉತ್ತಮ ಬೆಳೆಯಬೇಕು, ಯಾಕಂದ್ರೆ ಡಬಲ್ ಇಂದ ಇನ್ಕಮ್ ಅಂತ ನಮ್ಮ ಪ್ರಧಾನಮಂತ್ರಿ ಹೇಳ, ಅಂದ್ರೆ ಖರ್ಚು ಕಡಿಮೆ ಆಗಬೇಕು, ಇಳುವರಿ ಜಾಸ್ತಿ ಆಗಬೇಕು, ಹಿಂಗಾಗಿ ವರಮಾನ ನಮ್ಮ ರೈತನ ವರಮಾನ ದುಪ್ಪಟ್ಟಾಗಬೇಕು. ಯಾಕಂದ್ರೆ ಈಗ ಜೀವನ ನಿರ್ವಹಣೆ ಕಷ್ಟ ಆಗಿದೆ, ಎಲ್ಲ ದುಬಾರಿ ಆಗ್ಬಿಟ್ಟಾವ. ಹೀಗಾಗಿ ದುಪ್ಪಟ್ಟು ನಾವು ಬೆಳೆಯನ್ನು ಬೆಳಬೇಕಾಗ್ತದೆ, ಅದ್ರ ತಕ್ಕಂಗೆ ಬೆಲೆಯನ್ನು ತಗೋಬೇಕಾಗ್ತದೆ. ಆದ್ರೆ ಸಾಕಷ್ಟು ಸವಾಲುಗಳನ್ನು ಕೂಡ ಕೃಷಿಕ ಎದುರಿಸ್ತಾ ಇದ್ದಾನೆ. ಮಳೆ ಆಗಬೇಕಂದ ಮಳೆ ಆಗುವುದಿಲ್ಲ, ಆದರೂ ಕೂಡ ಮುಂದೆ ನಿರ್ವಹಣೆ ಮಾಡೋ ನಿಟ್ಟಿನೊಳಗೆ ವೈಜ್ಞಾನಿಕವಾಗಿ ವಿಚಾರ ಮಾಡಿದ್ರೆ ಎಷ್ಟು ಸಾರಿ ಸೋಲ್ತಾ ಇದ್ದಾನೆ. ಅದರೊಳಗೆ ಬಹಳ ಪ್ರಮುಖವಾಗಿರುವಂತದ್ದು ಕಳೆ ನಿರ್ವಹಣೆ. ಹೌದು, ಈ ಕಳೆಯನ್ನು ನಿರ್ವಹಣೆ ಮಾಡಲಿಲ್ಲ ಅಂದ್ರೆ ಕೃಷಿಯೊಳಗೆ ಏನು ನಷ್ಟ ಆಗ್ತದೆ ರೀ, ಹೇಳ್ಬೋದಾ? ಈಗ ಕಳೆಗಳು ಕೂಡ ತಮಗೆ ತಿಳಿದ ಹಾಗೆ ಅವುಗಳು ಕೂಡ ಸಸ್ಯಗಳು, ಕಳೆಗಳ ಜೊತೆಗೇನೆ ಅವು ಕೂಡ ಸಾಕಷ್ಟು ಸಾರಿ ಬೆಳೀತಾ ಹೋಗ್ತದವೆ. ಈಗ ಯಾವುದೇ ಒಂದು ಬೆಳೆನ ತೆಗೆದುಕೊಳ್ಬೇಕಾದ್ರೆ ನಾವು ಹೆಚ್ಚಾಗಿ ನಾವು ಅವುಗಳ ಗೊಬ್ಬರಗಳನ್ನು ನೀಡಲಿಕ್ಕೆ ಅಥವಾ ಯಾವುದಾದ್ರು ಪೀಡನಾಶಕಗಳನ್ನು ಉಪಯೋಗ ಮಾಡಲಿಕ್ಕೆ ನಾವು ಖರ್ಚು ಮಾಡ್ತಾ ಇರ್ತೀವಿ. ಅದರಲ್ಲಿ ಕೂಡ ಪೀಡನಾಶಕಗಳಾದ ಕೆಲವೊಂದು ಪೀಡೆಗಳು ಅಂದರೆ ರೋಗಗಳು ಅಥವಾ ಕೀಟಗಳು ನಮ್ಮ ಬೆಳೆಗಳಿಗೆ ಬಹಳ ಬಾಧೆಯನ್ನು ಉಂಟು ಮಾಡ್ತವೆ. ಅದೇ ರೀತಿಯಾಗಿ ಕಳೆಗಳು ಕೂಡ ಬೆಳೆಗಳ ಜೊತೆಗೇನೆ ಬರೋದ್ರಿಂದ ಬಹಳಷ್ಟು ಸಾರಿ ಪ್ರಾರಂಭದ ಹಂತದಲ್ಲಿ ಕಳೆಗಳು ಬರ್ತಾ ಇರುವುದಿಲ್ಲ. ಯಾಕಂದರೆ ನಮ್ಮ ರೈತರು ಎಲ್ಲ ರೀತಿಯಾದಂಥ ಒಂದು ಬೇಸಾಯ ಕ್ರಮಗಳನ್ನು ಮಾಡಿರ್ತಾರೆ. ಅಂದರೆ ಆಳವಾಗಿ ಉಳುಮೆ ಮಾಡುವುದಾಗಲಿ ಅಥವಾ ಭೂಮಿ ತಯಾರು ಮಾಡುವುದರಲ್ಲಾಗಲಿ ಇವುಗಳನ್ನು ಮಾಡಿಕೊಂಡಿರೋದ್ರಿಂದ ಪ್ರಾರಂಭದ ಹಂತದಲ್ಲಿ ಕಳೆಗಳು ಅಷ್ಟಾಗಿ ಕಾಣಬರುವುದಿಲ್ಲ. ಹೀಗಾಗಿ ಕೆಲವೊಂದು ಸಾರಿ ಕಳೆಗಳ ನಿಯಂತ್ರಣದ ಬಗ್ಗೆ ರೈತರು ಸ್ವಲ್ಪ ಅಜಾಗರೂಕತೆ ವಹಿಸುವುದು ಕಂಡು ಬರ್ತದೆ. ಆದರೂ ಕೂಡ ಈಗ ಇಡೀ ಜಗತ್ತಿನಲ್ಲಿ ನೋಡಿದ್ರೆ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಕಳೆನಾಶಕಗಳನ್ನು ನಾವು ಬಳಸ್ತಾ ಇರೋದು ಅಧಿಕ ಪ್ರಮಾಣದಲ್ಲಿದೆ. ಈ ಇಡೀ ಒಟ್ಟಾರೆ ಜಗತ್ತಿನಲ್ಲಿ ಕಳೆನಾಶಕಗಳ ಬಳಕೆ ಪ್ರಮಾಣ ಜಾಸ್ತಿ ಇದೆ. ಆದರೆ ಭಾರತದಲ್ಲಿ ಹೋಲಿಸಿದರೆ ಬೇರೆ ರೀತಿಯಾದಂಥ ಕೀಟನಾಶಕಗಳು ಅಥವಾ ಏನು ಶಿಲೀಂದ್ರನಾಶಕಗಳು ಅವುಗಳ ಪ್ರಮಾಣ ಜಾಸ್ತಿ ಇದೆ. ಕಳೆನಾಶಕಗಳ ಪ್ರಮಾಣ ಸ್ವಲ್ಪ ಕಡಿಮೆ ಇದೆ. ಯಾಕಂದರೆ ನಾವು ಇಲ್ಲಿ ಬೇರೆ ಬೇರೆ ರೀತಿಯಾದಂಥ ವಿಧಾನಗಳನ್ನು ನಾವು ಉಪಯೋಗಿಸ್ತೇವೆ. ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ಬೇರೆ ವಿಧಾನಗಳನ್ನು ಚಾಚು ತಪ್ಪದೆ ನಾವು ಉಪಯೋಗಿಸ್ತಾ ಇರೋದ್ರಿಂದ ಅಷ್ಟೊಂದು ಇಳುವರಿ ಕಡಿಮೆ ಆಗುವುದಿಲ್ಲ. ಆದರೂ ಕೂಡ ಇತ್ತೀಚೆಗೆ ನಾವು ಕೆಲವೊಂದು ಮುಖ್ಯವಾಗಿ ಹೇಳಬೇಕಂದ್ರೆ ಜಾನುವಾರುಗಳ ಬಳಕೆಯನ್ನು ಎತ್ತುಗಳ ಬಳಕೆಯನ್ನು ಅಥವಾ ಆಳುಗಳ ಕೊರತೆಯನ್ನು ಇವುಗಳನ್ನು ನಾವು ಎದುರಿಸ್ತಾ ಇದ್ದೀವಿ. ಹೀಗಾಗಿ ನಾವು ಸಮಯಕ್ಕೆ ಸರಿಯಾಗಿ ಒಂದು ಕಳೆ ನಿಯಂತ್ರಣ ಮಾಡದೇ ಇರೋದ್ರಿಂದ ಕಳೆಗಳಿಂದ ಒಂದು ನಷ್ಟ ಹೆಚ್ಚಾಗಿ ಆಗ್ತಾ ಇದೆ. ಅದನ್ನು ಸರಿಯಾದ ಸಮಯದಲ್ಲಿ ಮಾಡೋದು ಬಹಳ ಅವಶ್ಯಕ. ಹೀಗೆ ಯಾವುದೇ ಒಂದು ಬೆಳೆ ತಗೊಂಡ್ರೆ ನಾವು ಅದರ ಒಂದು ಮೂರಾಂಶ ಅದರ ಒಟ್ಟು ಕಾಲಾವಧಿ ಸುಮಾರು 100 ದಿವಸ ಆ ಬೆಳೆ ಇದೆ ಅಂತಂದ್ರೆ ಒಂದು ಮೂರಾಂಶ ಅಂದ್ರೆ 30-35 ದಿವಸ ಅಥವಾ 1/4 ಅಂಶ ಅಂದ್ರೆ ಸುಮಾರು 25 ದಿವಸ. ಆ ಒಂದು ಪ್ರಾರಂಭದ ಹಂತ ಏನಿರ್ತದೆ ಅದು ಬಹಳ ಒಂದು ಸ್ಪರ್ಧಾತ್ಮಕ ಒಂದು ಅವಧಿ ಅಂತ ಹೇಳ್ಬೋದು. ಕಳೆಗಳ ಜೊತೆಗೆ ಬೆಳೆಗಳ ಒಂದು ಸ್ಪರ್ಧಾತ್ಮಕ ಅವಧಿ ಅಂತ ಹೇಳ್ಬೋದು ಅಥವಾ ಕ್ರಿಟಿಕಲ್ ಸ್ಟೇಜ್ ಅಂತೀವಿ, ಸಂದಿಗ್ಧ ಹಂತ. ಆ ಸಂದರ್ಭದಲ್ಲಿ ನಾವು ಕಳೆಗಳನ್ನು ನಿಯಂತ್ರಣ ಮಾಡಿದ್ರೆ ಅತಿ ಹೆಚ್ಚಿನ ಇಳುವರಿ ತೆಗೆದುಕೊಳ್ಳುವಂಥ ಒಂದು ಅವಕಾಶ ನಮಗೆ ಇದೆ. ಅದೇ ರೀತಿಯಾಗಿ ನಾವು ಆ ಸಂದರ್ಭದಲ್ಲಿ ಕಳೆ ನಿಯಂತ್ರಣ ಮಾಡದೇ ಬಿಟ್ಟರೆ ಅತಿ ಹೆಚ್ಚು ನಷ್ಟವನ್ನು ಉಂಟು ಮಾಡುವಂಥ ಒಂದು ಸಂದರ್ಭನೂ ಕೂಡ ಇದೆ. ಮತ್ತು ರೈತರಿಗೆ ಗೊತ್ತಿರೋ ವಿಷಯ ಏನಂದರೆ ಯಾವುದೇ ರೀತಿಯಿಂದ ಸ್ವಲ್ಪ ಅಲ್ಲಿ ಕಳೆಗಳಿದ್ರೂ ಕೂಡ ಅವು ಹೆಚ್ಚಿನ ಪ್ರಮಾಣದಲ್ಲಿ ಒಂದು ನಷ್ಟವನ್ನು ಉಂಟು ಮಾಡತಕ್ಕಂಥ ಒಂದು ಅವಕಾಶವನ್ನು ಅವುಗಳಿಗೆ ಇದೆ. ಯಾವಾಗಲೂ ಕಳೆಗಳು ಜಾಸ್ತಿ ಬಂದ್ರೇ ಮಾತ್ರ ಅಲ್ಲಿ ಇಳುವರಿ ಕುಂಠಿತ ಆಗುತ್ತೆ, ಸ್ವಲ್ಪ ಕಳೆಗಳಿದ್ರೆ ಅವುಗಳಿಂದ ಕುಂಠಿತ ಆಗೋದಿಲ್ಲ ಅಂತ ಅನ್ನೋದು ಸ್ವಲ್ಪ ತಪ್ಪು ಗ್ರಹಿಕೆ. ಸ್ವಲ್ಪನೇ ಕಳೆಗಳಿದ್ರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ನಷ್ಟ ಉಂಟಾಗುವಂಥ ಒಂದು ಸಂದರ್ಭ ಇದೆ. ಅಂದರೆ ತಾವು ಹೇಳಿದ್ರಿ ಈಗ ಕಳೆ ನಿರ್ವಹಣೆ ಮಾಡುವ ನಿಟ್ಟಿನೊಳಗ ಅಂದ್ರೆ ಕಳೆನಾಶಕಗಳಿಗೆ ಪೀಡನಾಶಕಗಳಿಗೆ ಏನು ಹೋಲಿಕೆ ಇದೆ? ಕಳೆನಾಶಕ ಕೂಡ ಒಂದು ಪೀಡನಾಶಕ. ಪೀಡೆ ಅಂದ್ರೆ ನಮ್ಮ ಕೃಷಿಯ ಒಂದು ಇಳುವರಿಯನ್ನ ಕಡಿಮೆ ಮಾಡತಕ್ಕಂತ ಯಾವ್ದಾದ್ರು ಒಂದು ಪೀಡೆ ಇರ್ಬೋದು. ಪೀಡೆ ಅದು ರೋಗ ಇರ್ಬೋದು, ರೋಗಾಣ ಇರ್ಬೋದು, ಅಥವಾ ಯಾವ್ದಾದ್ರು ಕೀಟ ಇರ್ಬೋದು, ಅಥವಾ ಇಲಿ ಹೆಗ್ಗಣ ಇದು ಕೂಡ ಇರ್ಬೋದು. ಇವೆಲ್ಲ ಕೂಡ ಅದೇ ರೀತಿಯಾಗಿ ಕಳೆಗೆ ಕೂಡ ಒಂದು ಪೀಡೆ. ಹೀಗಾಗಿ ಯಾವುದೇ ಒಂದು ಪೀಡೆಯನ್ನು ನಾಶ ಮಾಡುವಂತ ಒಂದು ವಸ್ತುವನ್ನ ನಾವು ಪೀಡನಾಶಕ ಅಂತ ಹೇಳ್ತೇವೆ. ಈ ಕಳೆನಾಶಕ ಕೂಡ ಒಂದು ಪೀಡನಾಶಕ. ಅಂದ್ರೆ ವಿಶೇಷವಾಗಿ ತಾವು ಹೇಳ್ತಾ ಇದ್ರಿ ಕಳೆ ನಿರ್ವಹಣೆ ಮಾಡೋದು ಸಂದರ್ಭದೊಳಗ ಈಗ ಸಸಿ ಸಣ್ಣವಿರುವಾಗ ಪೀಡೆಗಳು ಕೂಡ ಕಾಡ್ತಾವು ಅಂತೇಳಿ. ಅಂದ್ರೆ ಈ ನಾಶಕಗಳನ್ನು ನಾವು ಖಂಡಿತ ಉಪಯೋಗ ಮಾಡಿದ್ರೆ ಅಂದ್ರೆ ಉತ್ತಮವಾಗಿ ನಾವು ನಮ್ಮ ಪೈರು ಬೆಳಿಲಿಕ್ಕೆ ಆಸ್ಪದ ಮಾಡ್ಕೊಡ್ಬಹುದು. ಇಲ್ಲದೆ ಹೋದ್ರೆ ಆ ಪೀಡೆಗಳು ತಿಂದಾಕ್ಬಿಡ್ತಾವು, ಇಲ್ಲಾಂದ್ರೆ ಕಳೆನೆ ಮುಖ್ಯವಾದ ಬೆಳೆಯನ್ನ ಬೆಳೆಯಲಿಕ್ಕೆ ಕೊಡುವುದಿಲ್ಲ. ಅಂದ್ರೆ ಈಗ ನೀವು ಹೇಳಿದ್ರಲ್ಲ ವಿಶೇಷವಾಗಿ ನೋಡ್ಬೇಕು ಅಂದ್ರೆ ಅಂದ್ರೆ ಏನು ನಷ್ಟವನ್ನು ಮಾಡ್ತಾವೆ ಪೀಡೆಗಳು? ಈಗ ಪೀಡೆಗಳು ಬೇರೆ ಪೀಡೆಗಳನ್ನ ನಾವು ತೆಗೆದುಕೊಂಡ್ರೆ ರೋಗಾಣುಗಳು ಇರ್ಬೋದು ಅಥವಾ ಕೀಟಗಳು ಇರ್ಬೋದು, ಅವು ನೇರವಾಗಿ ಬೆಳೆಗಳ ಮೇಲೆ ಹಾನಿಯನ್ನು ಉಂಟು ಮಾಡ್ತವೆ. ಎಲೆಗಳನ್ನು ತಿನ್ನುವುದರಾಗಲಿ ಅಥವಾ ಎಲೆಗಳ ಮೇಲೆ ಚುಕ್ಕೆಗಳು ಬರುವುದರಿಂದಾಗಲಿ ಅವು ನೇರವಾಗಿ ಒಂದು ಬೆಳೆಗೆ ಹಾನಿಯನ್ನು ಉಂಟು ಮಾಡ್ತವೆ. ಆದರೆ ಕಳೆಯನ್ನು ಕೂಡ ಒಂದು ಸಸ್ಯ, ಅದು ನೇರವಾಗಿ ಒಂದು ಕಾಂಪಿಟೇಷನ್ ಮಾಡದೇನೆ ಅಪ್ರತ್ಯಕ್ಷವಾಗಿ ಕಾಂಪಿಟೇಷನ್ ಮಾಡುತ್ತೆ ಅಂತ ನಾವಿಲ್ಲಿ ಹೇಳ್ಬೋದು. ಸ್ಪರ್ಧೆ ಏರ್ಪಡುತ್ತೆ ಬೆಳೆಗಳಿಗೆ ಮತ್ತು ಕಳೆಗಳಿಗೆ. ಯಾವುದಕ್ಕೆಪ್ಪ ಅಂದರೆ ನೀರಿಗಾಗಿರ್ಬೋದು ಅಥವಾ ಸ್ಥಳಕ್ಕಾಗಿರ್ಬೋದು, ಮೇಲೆ ಆದ್ರೆ ಸ್ಥಳ ಭೂಮಿಯ ಮೇಲೆ ಇರ್ಬೋದು ಅಥವಾ ಭೂಮಿಯ ಒಳಗಡೆನೆ ಕೂಡ ಇರ್ಬೋದು. ಆ ರೀತಿಯಾದಂಥ ಸ್ಥಳಕ್ಕಾಗಿ ಒಂದು ಸ್ಪರ್ಧೆ, ಪೋಷಕಾಂಶಗಳಿಗಾಗಿ ಸ್ಪರ್ಧೆ. ಸದ್ಯಕ್ಕೆ ಗಾಳಿಗೆ ಅಷ್ಟೊಂದು ಸ್ಪರ್ಧೆ ಇಲ್ಲ, ಯಾಕಂದ್ರೆ ಗಾಳಿಗೆ ನಮಗೆ ಆಮ್ಲಜನಕ ಸಾಕಷ್ಟು ಪ್ರಮಾಣದಲ್ಲಿದೆ. ಒತ್ತೊತ್ತಾಗಿ ಬೆಳೆದ ಸಂದರ್ಭದಲ್ಲಿ ಕೆಲವೊಂದು ಸಾರಿ ತಾತ್ವಿಕವಾಗಿ ಅಲ್ಲಿ ಕೂಡ ಗಾಳಿಗೂ ಕೂಡ ಒಂದು ಸ್ಪರ್ಧೆ ಏರ್ಪಡುವಂತ ಒಂದು ಸಂದರ್ಭ ಇದೆ. ಆದರೆ ನೀರಿಗೆ, ಪೋಷಕಾಂಶಗಳಿಗೆ ಮತ್ತು ಸ್ಥಳಕ್ಕೆ ನೇರವಾಗಿ ಅಪ್ರತ್ಯಕ್ಷವಾಗಿ ಒಂದು ಸ್ಪರ್ಧೆಯನ್ನು ನಾವು ಕಾಣ್ತೀವಿ. ಹೀಗಾಗಿ ಬೆಳೆಗಳು ನೀರಿನ ಕೊರತೆಯಿಂದ, ಪೋಷಕಾಂಶದ ಕೊರತೆಯಿಂದ, ಸ್ಥಳದ ಕೊರತೆಯಿಂದ, ಅದಲ್ಲದೇ ಯಾವುದಾದ್ರೂ ಕಳೆಗಳು, ಕೆಲವೊಂದು ಕಳೆಗಳಿಂದ ಸೂಕ್ಷ್ಮವಾಗಿ ಕೆಲವೊಂದು ರೀತಿಯಾದಂಥ ರಾಸಾಯನಿಕವನ್ನು ಬಿಡುಗಡೆ ಮಾಡ್ತೇವೆ, ಅವುಗಳನ್ನು ಕೂಡ ಸ್ವಲ್ಪ ಮಟ್ಟಿಗೆ ಹಾನಿಯಾಗ್ತದೆ. ಹೀಗಾಗಿ ಇಳುವರಿ ಕಡಿಮೆ ಆಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರೇ, ತಾವು ಅತ್ಯುತ್ತಮವಾಗಿ ವಿವರಿಸ್ತಾ ಇದ್ದೀರಿ. ಆದರೆ ಕಳೆಗಳು ಖಂಡಿತವಾಗಿ ಕೂಡ ಕ್ಷೇಮವಲ್ಲ. ಇವತ್ತು ಮೊದಲೇ ನಮ್ಮ ರೈತ ಸಾಕಷ್ಟು ಸವಾಲುಗಳನ್ನ ಎದುರಿಸ್ತಾ ಇದ್ದಾರೆ. ಮಣ್ಣಿನ ಒಂದು ಗುಣಮಟ್ಟ ಸಾಕಷ್ಟು ಕ್ಷಮತೆ ಕಡಿಮೆ ಆಗಿದೆ. ಸಸಾರಜನಕ ಇರ್ಬೋದು, ರಂಜಕ ಇರ್ಬೋದು, ಪೊಟ್ಯಾಸಿಯಂ ಇರ್ಬೋದು, ಅಂದ್ರೆ ಅವು ಬಹಳ ನಾವು ಹೊರಗಿಂದ ಸರ್ಕಾರ ಗೊಬ್ಬರ ಹಾಕಿ ಅವ್ನ ನಿಯಂತ್ರಣ ಮಾಡಬೇಕಂತ ಪರಿಸ್ಥಿತಿ ಇದೆ. ಸಾವಯವ ಅಂಶ ಬಹಳ ಕಡಿಮೆ ಇದೆ. ಸೂಕ್ಷ್ಮ ಜೀವಿಗಳು ಭೂಮಿಯೊಳಗಿಲ್ಲ, ಎರೆಹುಳುಗಳು ಬಹಳ ಕಷ್ಟ ಸಿಗೋದು. ಅಂದ್ರೆ ಈ ಸಾವಯವ ಕೃಷಿ ಮಾಡದೆ, ನೈಸರ್ಗಿಕ ಕೃಷಿಯನ್ನು ಮಾಡದೆ ನಾವೀಗ ರಾಸಾಯನಿಕ ಕೃಷಿಯತ್ತ ಬಂದ ಮೇಲೆ ರೈತ ಒಂದು ನಿರ್ವಹಣೆ ಮಾಡೋದ್ರೊಳಗ ಸೋಲ್ತಾ ಇದ್ದಾನೆ, ಖರ್ಚು ಜಾಸ್ತಿ ಆಗ್ತಾ ಇದೆ. ಇಂಥ ಸಂದರ್ಭದೊಳಗ ಈ ಕಳೆ ನಿರ್ವಹಣೆ ಮಾಡದೆ ಹೋದ್ರೆ ಖಂಡಿತವಾಗಿ ಸಾಲದ ಸೂಲಕ್ಕೆ ಸಿಲ್ಕೊಂಡ್ಬಿಡ್ತಾನೆ. ಅದಕ್ಕೆ ಈಗ ಕಳೆನಾಶಕಗಳನ್ನ ಉಪಯೋಗ ಮಾಡಲೇಬೇಕು, ಪೀಡನಾಶಕಗಳನ್ನ ಉಪಯೋಗ ಮಾಡಲೇಬೇಕು. ಈ ಕಳೆನಾಶಕಗಳನ್ನ ಅಂದ್ರೆ ಹೇಗೆ ನೀವು ಪಟ್ಟಿ ಮಾಡ್ತೀರಿ? ಕೆಲವೊಮ್ಮೆ ಸಾವಯವ ರೀತಿಯೊಂದನ್ನು ಕೂಡ ಕಳೆನಾಶಕ ಮಾಡಬಹುದು, ಆ ಥರ ಕೆಲವೊಂದಿಷ್ಟು. ಅಂದರೆ ಒಟ್ಟಾರೆ ಈ ಕಳೆನಾಶಕಗಳಲ್ಲಿ ವಿಧಗಳು ಯಾವ್ಯಾವಿದೆ, ಅವುಗಳ ಬಗ್ಗೆ ಮಾಹಿತಿಯನ್ನು ರೈತ ಯಾವಾಗ ಮಾಡ್ಕೊಂಡಿರಬೇಕು, ಇದ್ರ ಬಗ್ಗೆ ಮಾಹಿತಿ ಮಾಡ್ಕೊಡ್ಬೋದಾ? ಈಗ ಕಳೆನಾಶಕಗಳು ಒಂದು ಅಂತಿಮವಾಗಿ ಉಪಯೋಗಿಸ್ತಕ್ಕಂಥ ಒಂದು ಅಸ್ತ್ರ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂದರೆ ಅದೊಂದು ರೀತಿ ರಾಮಬಾಣ, ಆದರೆ ಅದನ್ನು ಯಾವಾಗಲೂ ಕೂಡ ನಾವು ಉಪಯೋಗ ಮಾಡದೇನೆ ಕೊನೆ ಅಸ್ತ್ರವಾಗಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಅದಕ್ಕಿಂತ ಪೂರ್ವದಲ್ಲಿ ನಮಗೆಲ್ಲ ಕಳೆಗಳು ಯಾವ ರೀತಿ ಬೆಳೀತವೆ, ಅವುಗಳ ಒಂದು ಬೀಜ ಉತ್ಪಾದನೆ ಯಾವ ರೀತಿ ಆಗ್ತದೆ ಅದನ್ನೆಲ್ಲ ನಾವು ತಿಳ್ಕೊಳ್ಳೋದು ಮುಖ್ಯ. ಯಾವುದೇ ಒಂದು ಏಕವರ್ಷಕ ಕಳೆ ಏನಾಗ್ತದೆ ಅಂದರೆ ಮುಂದಿನ ವರ್ಷಕ್ಕೆ ಅದರ ಬೀಜದ ಮುಖಾಂತರನೇ ಹರಡುತ್ತದೆ. ಹೀಗಾಗಿ ನಾವು ಹಿಂದಿನ ಹಂಗಾಮಿನಲ್ಲಿನೇ ನಾವು ಸಾಕಷ್ಟು ಪ್ರಮಾಣದಲ್ಲಿ ಮುಂಜಾಗರೂಕತಾ ಕ್ರಮಗಳನ್ನು ತೆಗೆದುಕೊಂಡು ಯಾವುದೇ ಒಂದು ಕಳೆ ಬೀಜವನ್ನು ಮಾಡದ ಹಾಗೆ ನಾವು ನೋಡ್ಕೊಳ್ಬೇಕಾಗುತ್ತೆ. ಹೀಗಾಗಿ ಬೀಜ ಆಗುವುದಕ್ಕಿಂತ ಪೂರ್ವದಲ್ಲಿ ನಾವು ಅವುಗಳನ್ನು ಕಂಟ್ರೋಲ್ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ ಬಹುವಾರ್ಷಿಕ ಕಳೆಗಳನ್ನು ಕೂಡ ನಾವು ಅವುಗಳ ಬೇರುಗಳಾಗಲಿ, ಕಾಂಡದ ತುಂಡುಗಳಾಗಲಿ, ಇವುಗಳನ್ನು ಸರಿಯಾಗಿ ಉಳುಮೆ ಮಾಡಿ ಆರಿಸಿ ತೆಗೆದರೆ ಅಲ್ಲಿ ಹೆಚ್ಚು ಕಡಿಮೆ ನಾವು ಕಳೆಗಳ ಒಂದು ಬೀಜಗಳನ್ನು ಕಡಿಮೆ ಮಾಡುವುದರಿಂದ ಕಳೆಗಳನ್ನು ಕೂಡ ಸಾಕಷ್ಟು ನಿಯಂತ್ರಣ ಮಾಡಬಹುದು. ಇದಕ್ಕಾಗಿ ನಾವು ಸರಿಯಾದ ಸಮಯದಲ್ಲಿ ಆಳವಾಗಿ ಉಳುಮೆ ಮಾಡುವುದರಾಗಲಿ ಅಥವಾ ಭೂಮಿ ತಯಾರು ಮಾಡುವುದರಾಗಲಿ, ಬಿತ್ತನೆ ಮಾಡುವುದರಾಗಲಿ, ಹದ ಅರಿತು ಬಿತ್ತನೆ ಮಾಡುವುದರಲ್ಲಾಗಲಿ, ಈ ರೀತಿಯಾಗಿ ಬೇರೆ ಬೇರೆ ಬೇಸಾಯ ಕ್ರಮಗಳನ್ನು, ಸಮಗ್ರ ಬೇಸಾಯ ಕ್ರಮಗಳು ಅಂತ ನಾವು ಹೇಳ್ತೀವಿ, ಅಥವಾ ಸಮಗ್ರ ಕಳೆ ನಿರ್ವಹಣೆ, ಇಂಟಿಗ್ರೇಟೆಡ್ ವೀಡ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಲ್ಲ, ಆ ರೀತಿಯಾಗಿ ಕಳೆನಾಶಕಗಳ ಜೊತೆಗೆ ಅವುಗಳನ್ನು ಕೂಡ ನಾವು ಸರಿಯಾದ ರೀತಿಯಲ್ಲಿ ಬಳಕೆ ಮಾಡಬೇಕು. ಅಂದರೆ ಸರಿಯಾದ ಸಮಯದಲ್ಲಿ ಬಿತ್ತನೆ ಮಾಡೋದು, ಸರಿಯಾದ ಬೀಜದ ಪ್ರಮಾಣದಲ್ಲಿ ಬಿತ್ತನೆ ಮಾಡೋದು, ಸರಿಯಾದ ಅಂತರವನ್ನು ಗಿಡದಿಂದ ಗಿಡಕ್ಕೆ ಸರಿಯಾದ ಅಂತರವನ್ನು ಕಾಪಾಡೋದು, ಹಾಗೆಯೇ ಅಂತರ ಬೇಸಾಯ ಮಾಡೋದು, ಇವುಗಳೆಲ್ಲವೂ ಕೂಡ ಮಾಡಿದ್ರ ಜೊತೆಗಿನ ನಾವು ಹೆಚ್ಚಿನ ಒಂದು ಕಳೆನಾಶಕಗಳ ಬಳಕೆಯ ಮೇಲಿನ ಒಂದು ಏನು ಒತ್ತಡವನ್ನು ನಾವು ಕಡಿಮೆ ಮಾಡಬಹುದು. ಇದರ ಕೊನೆಗೆ ಅನಿವಾರ್ಯ ಪ್ರಸಂಗಗಳಲ್ಲಿ ಈಗ ನಾವು ಈಗ ಸತತವಾಗಿ ಮಳೆಯ ಒಂದು ಆಗುವಿಕೆಯನ್ನು ನಾವು ಕಾಣ್ತಾ ಇದ್ದೀವಿ. ಕೆಲವೊಂದು ಸಂದರ್ಭಗಳಲ್ಲಿ ಈ ಕೆಲವೊಂದು ಬೇಸಾಯ ಕ್ರಮಗಳನ್ನು ಮಾಡದೇ ಕಳೆಗಳ ಪ್ರಮಾಣ ಜಾಸ್ತಿ ಆಗುವಂತಹ ಸಂದರ್ಭ ಇದೆ. ಮಳೆ ಇದ್ದಾಗ ಹೊಲದೊಳಗೆ ಹೋಗಲಿಕ್ಕೆ ಆಗುದಿಲ್ಲ ಹೀಗಾಗಿ ಅನಿವಾರ್ಯ ಇತ್ತೀಚಿನ ದಿನಗಳಲ್ಲಿ ಕಳೆನಾಶಕಗಳ ಬಳಕೆ ಅನಿವಾರ್ಯ ಆಗಿದೆ, ಒಂದು ರೀತಿಯ ಅನಿವಾರ್ಯ ಅಂತ ನಮ್ಗೆ ಅನಿಸ್ತಾ ಇದೆ. ಹೀಗಾಗಿ ಎಲ್ಲಾ ಕ್ರಮಗಳನ್ನು ಬೇಸಾಯ ಕ್ರಮಗಳನ್ನು ಅನುಸರಿಸುವ ಜೊತೆಗೆ ಕಳೆನಾಶಕಗಳನ್ನು ಬಳಕೆ ಮಾಡಿದಾಗ ನಾವು ಅದರ ಒಂದು ಪರಿಣಾಮ ಹೆಚ್ಚಿನ ಪರಿಣಾಮ ನಮಗೆ ಸಿಗ್ತದೆ. ಯಾವ ವಿಧಗಳು, ಏನು ಕಳೆನಾಶಕಗಳು ಇವು? ಕಳೆನಾಶಕಗಳಲ್ಲಿ ನಮಗೆ ಸ್ಥೂಲವಾಗಿ ಎರಡು ರೀತಿ ಕಳೆನಾಶಕಗಳನ್ನು ನಾವು ಉಪಯೋಗ ಮಾಡ್ತೇವೆ. ಒಂದು ಬಿತ್ತನೆ ಪೂರ್ವದಲ್ಲಿ ಅಥವಾ ಬಿತ್ತನೆಯ ನಂತರ ಅಥವಾ ಬೆಳೆ ಬಂದ ನಂತರ. ಈಗ ಬಿತ್ತನೆ ಪೂರ್ವದಲ್ಲಿ ಅಂದರೆ ನಾವು ಇನ್ನೂ ಬಿತ್ತಾ ಇರ್ತೀವಿ, ಬಿತ್ತನೆಗಿಂತ ಒಂದು ಎರಡು ದಿವಸ ಮೊದಲೇ ನಾವು ಭೂಮಿ ತಯಾರು ಮಾಡೋದಕ್ಕಾಗಲಿ ಅಥವಾ ಕಳೆಗಳ ಬೀಜಗಳನ್ನು ಅವುಗಳನ್ನು ನಿಯಂತ್ರಣ ಮಾಡೋದಕ್ಕಾಗಲಿ ಒಂದು ಸ್ಪ್ರೇ ಮಾಡ್ತಾ ಇರ್ತೀವಿ ಬಿತ್ತನೆ ಪೂರ್ವ. ಬಿತ್ತನೆ ನಂತರ, ಬಿತ್ತನೆ ಆದ ಒಂದು ದಿವಸ ಅಥವಾ ಎರಡು ದಿವಸ, ಹೆಚ್ಚು ಕಡಿಮೆ ನಾವು 24-48 ತಾಸಿನ ಒಳಗಡೆ ನಾವು ಕಳೆನಾಶಕಗಳನ್ನು ಬಳಕೆ ಮಾಡ್ತೇವೆ. ಹೀಗಾಗಿ ಬಿತ್ತನೆ ನಂತರ, ಅದರ ನಂತರ ಪೂರ್ತಿ ಇನ್ನೇನಪ್ಪ ಅಂದರೆ 10-15 ದಿವಸದ ನಂತರ ಕೂಡ ಕೆಲವೊಂದು ಕಳೆನಾಶಕಗಳನ್ನು ಬಳಕೆ ಮಾಡ್ತೀವಿ. ಅದನ್ನು ಅರ್ಲಿ ಪೋಸ್ಟ್ ಎಮರ್ಜೆಂಟ್ ಅಂತ ನಾವು ಹೇಳ್ತೀವಿ, ಅಂದರೆ ಅತಿ ಸ್ವಲ್ಪ ಒಂದು ವಾರ ಎರಡು ವಾರದ ಒಳಗಡೆ ನಾವು ಸ್ಪ್ರೇ ಮಾಡುವಂಥದ್ದು. ಇನ್ನೊಂದು ಪೋಸ್ಟ್ ಎಮರ್ಜೆಂಟ್ ಅಂತೀವಿ, ಅಂದರೆ ಬಿತ್ತನೆ ಆಗಿ ಬೆಳೆ ಸುಮಾರು ಮೊಳಕಾಲಿನಷ್ಟು ಎತ್ತರ ಆದಾಗ ಸುಮಾರು 30-35 ದಿವಸಕ್ಕೆ ಆ ಸಮಯದಲ್ಲಿ ಕೂಡ ನಾವು ಕೆಲವೊಂದು ಕಳೆನಾಶಕಗಳನ್ನು ಬಳಕೆ ಮಾಡ್ತೀವಿ, ಅವಕ್ಕೆ ಪೋಸ್ಟ್ ಎಮರ್ಜೆಂಟ್ ಅಂತ ಇರ್ತೀವಿ. ಹೀಗಾಗಿ ಬಿತ್ತನೆಯ ಸಮಯವನ್ನು ಆಧರಿಸಿ ನಾವು ಕಳೆನಾಶಕಗಳನ್ನು ವಿಂಗಡಣೆ ಮಾಡ್ಬೋದು. ಅದೇ ರೀತಿಯಾಗಿ ಬೆಳೆಗಳ ಮೇಲೆ ಯಾವ ರೀತಿ ಪರಿಣಾಮ ಆಗ್ತವೆ ಅನ್ನೋದ್ರ ಮೇಲೂ ಕೂಡ ನಾವು ವಿಂಗಡಣೆ ಮಾಡೋದು. ಕೆಲವೊಂದು ಬೆಳೆಗಳಿಗೆ ಪ್ರತ್ಯೇಕವಾಗಿ ನಾವು ಕೆಲವು ಬೆಳೆಗಳಿಗೆ ನಾವು ಸ್ಪ್ರೇ ಮಾಡ್ತಾ ಇರ್ತೀವಿ, ಆಗ ಆ ಬೆಳೆಗಳಿಗೆ ಯಾವುದೇ ರೀತಿಯಾದ ಹಾನಿ ಆಗುವುದಿಲ್ಲ. ಆ ಬೆಳೆಯನ್ನು ಬಿಟ್ಟು ನಾವು ಬೇರೆ ಬೆಳೆಗೆ ಸ್ಪ್ರೇ ಮಾಡಿದಾಗ ಹಾನಿಯಾಗುವಂಥ ಒಂದು ಸಂದರ್ಭ ಇದೆ. ಹೀಗಾಗಿ ನಾವೇನಂತೀವಿ ಅದಕ್ಕೆ ಸೆಲೆಕ್ಟಿವ್, ಪ್ರತಿಯೊಂದು ಬೆಳೆಗೆ ಒಂದು ಸೆಲೆಕ್ಟ್ ಅಂತ ಆದಂಥ ಒಂದು ಇರ್ತದೆ, ಅದೇ ಒಂದು ಕಳೆನಾಶಕವನ್ನು ನಾವು ಬಳಕೆ ಮಾಡಬಹುದು. ಕೆಲವೊಂದು ನಾನ್ ಸೆಲೆಕ್ಟಿವ್ ಅಂತೀವಿ, ಅಂದರೆ ಅದನ್ನು ನಾವು ಎಲ್ಲಿ ಬೇಕಾದಲ್ಲಿ ಅಥವಾ ಯಾವುದೇ ಒಂದು ಹಸಿರಾದಂಥ ಗಿಡದ ಮೇಲೆ ಕೂಡ ಸ್ಪ್ರೇ ಮಾಡಿದಾಗ ಆ ಗಿಡ ನಾಶ ಆಗ್ತದೆ. ಕೆಲವೊಂದು ಗ್ಲೈಫೋಸೈಟ್, ಪ್ಯಾರಾಕ್ವಾಟ್, ಗ್ಲುಫೋಸಿನೇಟ್ ಅಮೋನಿಯಂ ಅಂತ ಇದರ ಒಂದು ರೀತಿ ನಾನ್ ಸೆಲೆಕ್ಟಿವ್ ಕಳೆನಾಶಕಗಳಿವು. ಇವು ಯಾವುದೇ ಒಂದು ಹಸಿರಾದಂಥ ಬೆಳೆ ಮೇಲೆ, ಬೆಳೆಯರಾಗಲಿ ಅಥವಾ ಕಳೆಯರಾಗಲಿ, ಯಾವುದೇ ಸಸ್ಯದ ಮೇಲೆ ಅವುಗಳನ್ನು ನಾವು ಸಿಂಪಡಣೆ ಮಾಡಿದಾಗ ಅವು ಸಾಯ್ತವೆ. ಹೀಗಾಗಿ ಅವುಗಳನ್ನು ಸ್ವಲ್ಪ ಎಚ್ಚರಿಕೆಯಿಂದ ನಾವು ಮಾಡಬೇಕಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಅವರೇ, ಇವತ್ತು ನೋಡ್ರಿ ನಮ್ಮ ರೈತ ಬಾಂಧವರು ಬೀಜಾಮೃತ ಮಾಡಿರ್ತಾರೆ, ಆಮೇಲೆ ಕೆಲವೊಬ್ಬರು ಸಾವಯವ ಕೃಷಿಕರು ಜೀವಾಮೃತ ಕೂಡ ಉಪಯೋಗ ಮಾಡಿರ್ತಾರೆ. ಅದರಿಂದನೇ ನಮಗೆ ಅಷ್ಟೇ ಎಷ್ಟೋ ಕಳೆಗಳನ್ನು ನಿಯಂತ್ರಣ ಮಾಡ್ಬೋದು, ಅದು ಆಗ್ತದೆ. ಆದರೆ ಬಹುಮುಖ್ಯವಾಗಿ ಇವತ್ತು ನಾವು ಕಳೆನಾಶಕಗಳನ್ನು ಉಪಯೋಗ ಮಾಡೋದಾದರೆ, ನೀವು ಹೇಳಿದ್ರಲ್ಲ ಪೈರಿನ ಬೇರಿಗೆನೇ ತೊಂದರೆ ಮಾಡೋ ಸಾಧ್ಯತೆ ಇರ್ತದೆ, ಅದಕ್ಕೆ ಈ ಅತ್ಯುತ್ತಮವಾದ ಕಳೆನಾಶಕವನ್ನು ಉಪಯೋಗ ಮಾಡಬೇಕಾಗ್ತದೆ, ಮತ್ತು ಅದು ಕಳೆಗೆ ಮಾತ್ರ ಉಪಯೋಗ ಮಾಡಬೇಕು. ಮುಖ್ಯ ಪೈರಿಗೆ ಏನಾದರೂ ಖಂಡಿತ ತೊಂದರೆ ಆಗ್ತದೆ. ಆದ್ರೆ ಈ ಕಳೆನಾಶಕಗಳ ಕಾರ್ಯಕ್ಷಮತೆ ಚಲೋ ಇದೆ ಅಂತ ಹೇಳಿ ನಮ್ ಕಂಡುಹಿಡಿದ ಹೆಂಗ? ಅಂದ್ರೆ ಯಾವ ರೀತಿ ಕಳೆನಾಶಕಗಳು ಅವ್ರ ಗುಣಮಟ್ಟವನ್ನು ಕಾಪಾಡ್ಕೊಳ್ಬೇಕಲ್ಲ, ಅವು ಒಳ್ಳೆ ಕಳೆನಾಶಕಗಳು ಇರ್ಬೇಕು, ಮತ್ತೆ ಅದು ಹಾಕಿದಂತರ ಕಸ ಮತ್ತೆ ಬರಬಾರ್ದಲ್ಲ. ಈ ಕಳೆನಾಶಕಗಳು ಈ ಕಾರ್ಯಕ್ಷಮತೆಯನ್ನು ನಾವು ಪರೀಕ್ಷಿಸೋದು ಹೇಗೆ ರೈತ ಬಾಂಧವರು? ಕಳೆನಾಶಕಗಳ ಕಾರ್ಯಕ್ಷಮತೆಯನ್ನು ಹೆಚ್ಚಿಸಬೇಕಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಸರಿಯಾದ ಪ್ರಮಾಣದಲ್ಲಿ ನಾವು ಕಳೆನಾಶಕಗಳನ್ನು ಬಳಕೆ ಮಾಡಬೇಕಾಗ್ತದೆ. ಈಗ ಬೇರೆ ಪೀಡೆನಾಶಕಗಳು ಮತ್ತು ಕಳೆನಾಶಕಗಳಲ್ಲಿ ಬಹಳ ಪ್ರಮುಖವಾದ ವ್ಯತ್ಯಾಸವಿದೆ. ಬೇರೆ ಪೀಡೆನಾಶಕಗಳನ್ನು ನಾವು ಉಪಯೋಗ ಮಾಡಿದಾಗ ಸ್ವಲ್ಪ ಕಡಿಮೆ ಉಪಯೋಗ ಮಾಡ್ಬೋದು ಅಥವಾ ಜಾಸ್ತಿ ಹಾಕ್ಬೋದು. ಹಾಕಿದಾಗ ಬೆಳೆಗಳಿಗೆ ಯಾವುದೇ ರೀತಿಯಾದಂಥ ತೊಂದರೆ ಉಂಟಾಗುವುದಿಲ್ಲ. ಈಗ ನಾನು ಬೇರೆ ಕೀಟನಾಶಕಗಳನ್ನು ಹಾಕಬೇಕಾದ್ರೆ ಸ್ವಲ್ಪ ಕಡಿಮೆ ಕೀಟನಾಶಕ ಹಾಕಿ ನಾನು ಸಿಂಪಡಣೆ ಮಾಡಿದಾಗ ಅಲ್ಲಿ ಏನಾಗ್ತಪ್ಪ ಅಂದರೆ ಕೀಟಗಳು ಬೇಗನೆ ಸಾಯೋದಿಲ್ಲ, ಆದರೆ ಅದೇ ಸಮಯದಲ್ಲಿ ಬೆಳೆಗಳಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗುವುದಿಲ್ಲ. ಅದೇ ರೀತಿಯಾಗಿ ಅವನು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಕೀಟನಾಶಕವನ್ನು ಉಪಯೋಗ ಮಾಡಿದಾಗ ಕೀಟಗಳು ಬೇಗನೆ ನಿಯಂತ್ರಣವಾಗಿ ಅಲ್ಲಿ ಕೂಡ ಬೆಳೆಗಳಿಗೆ ಯಾವುದೇ ರೀತಿಯಾದಂಥ ಹಾನಿಯಾಗುವುದಿಲ್ಲ. ಆದರೆ ಕಳೆನಾಶಕದಲ್ಲಿ ನಾವು ಸ್ವಲ್ಪ ಕಡಿಮೆ ಪ್ರಮಾಣದ ಕಳೆನಾಶಕ ಹಾಕಿದಾಗ ಕಳೆಗಳು ನಾಶ ಆಗುವುದಿಲ್ಲ, ಹೆಚ್ಚಿನ ಪ್ರಮಾಣದಲ್ಲಿ ಕಳೆನಾಶಕ ಹಾಕಿದಾಗ ಕಳೆಗಳು ಮತ್ತು ಬೆಳೆಗಳು ಎರಡೂ ಕೂಡ ಒಂದು ಹಾನಿಯಾಗುವಂಥ ಒಂದು ಸಂದರ್ಭ ಇರ್ತದೆ. ಹೀಗಾಗಿ ಕಳೆನಾಶಕಗಳನ್ನು ಬಳಕೆ ಮಾಡಬೇಕಾದಾಗ ನಾವು ಬಹಳಷ್ಟು ಎಚ್ಚರಿಕೆಯಿಂದ ಮಾಡಬೇಕು, ಮತ್ತು ಅವು ಪ್ರತಿಯೊಂದು ಬೆಳೆಗೆ ನಿರ್ಧಾರಿತವಾಗಿರ್ತವೆ. ಅದೇ ರೀತಿ ಕೀಟನಾಶಕ ನೀವು ಅದು ಪ್ರತಿ ಕೀಟಕ್ಕೆ ನಿರ್ಧಾರಿತವಾಗಿರ್ತದೆ, ಬೆಳೆಗಳಿಗೆ ಅಷ್ಟೊಂದು ನಿರ್ಧಾರಿತವಾಗಿರುವುದಿಲ್ಲ. ಹೀಗಾಗಿ ನಿಗದಿತವಾದಂಥ ಕಳೆನಾಶಕವನ್ನು ನಿಗದಿತ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕಾಗ್ತದೆ. ಅದೇ ರೀತಿಯಾಗಿ ನಿಗದಿತ ಪ್ರಮಾಣದ ಒಂದು ದ್ರಾವಣವನ್ನು ನಾವು ಒಂದು ಎಕರೆಗೆ 200 ಲೀಟರ್ ಸಿಂಪಡಣೆ ಮಾಡಬೇಕು ಅಂತ ಒಂದು ಹೇಳ್ತೇವೆ. 200 ಲೀಟರ್ ನಾವು ಸಿಂಪಡಣೆ ಮಾಡಲಾರ್ದೇ ಕೇವಲ ಒಂದು 150 ಲೀಟರ್ ಅಥವಾ 160 ಲೀಟರ್ ಮಾಡಿದಾಗ ಏನಾಗ್ತದೆ ಅಂದರೆ ಕಡಿಮೆ ಪ್ರಮಾಣದ ಕಳೆನಾಶಕ ಆ ಭೂಮಿಗೆ ಹೋಗ್ತದೆ. ಆ ರೀತಿಯಾಗಿ ಹೋದಾಗ ಅಲ್ಲಿ ಕಡಿಮೆ ನಿಯಂತ್ರಣ ಆಗ್ತದೆ. ಹೀಗಾಗಿ ಸರಿಯಾದ ರೀತಿಯಲ್ಲಿ ನಾವು ದ್ರಾವಣವನ್ನು ಬಳಕೆ ಮಾಡಬೇಕು. ಅದೇ ರೀತಿಯಾಗಿ ನೀರಿನ ಒಂದು ಗುಣಮಟ್ಟ ಅತ್ಯುತ್ತಮವಾದ ಉತ್ತಮವಾದಂಥ ಸ್ವಚ್ಛವಾದಂಥ ನೀರನ್ನು ಕೂಡ ನಾವು ಉಪಯೋಗ ಮಾಡಬೇಕಾಗ್ತದೆ. ಒಂದು ರೀತಿಯಾದಂಥ ರಾಡಿ ನೀರು, ಮಣ್ಣು ಮಿಶ್ರಿತ ನೀರು ಇವುಗಳನ್ನು ಉಪಯೋಗ ಮಾಡಿದಾಗ ಏನಾಗ್ತದೆ ಅಂದರೆ ಅದು ಮಣ್ಣಿನ ಜೊತೆಗೆ ಕಳೆನಾಶಕಗಳು ನೇರವಾಗಿ ಸಂಯೋಜನೆ ಹೊಂದಿ ಕಡಿಮೆ ಪ್ರಮಾಣದ ಕಳೆನಾಶಕ ಅಲ್ಲಿ ಲಭ್ಯ ಆಗ್ತದೆ. ಹೀಗಾಗಿ ಅಲ್ಲಿ ಕಳೆ ನಿಯಂತ್ರಣ ಕಡಿಮೆ ಆಗ್ತದೆ. ಹೀಗಾಗಿ ನಾವು ಬಹಳಷ್ಟು ಸಾರಿ ರೈತರಿಗೆ ಸಲಹೆ ಕೊಡ್ತೀವಪ್ಪ ಅಂದರೆ ಸರಿಯಾದ ರೀತಿಯಾದಂಥ ಸ್ವಚ್ಛವಾದಂಥ ನೀರನ್ನು ನಾವು ಉಪಯೋಗ ಮಾಡಬೇಕು. ಅದೇ ರೀತಿ ಕೆಲವೊಂದು ಸಾರಿ ಕಳೆಗಳು ಹೆಚ್ಚು ಕಡಿಮೆ ಹೇಳಬೇಕಂದ್ರೆ ಈಗ ಪ್ಯಾರಾಕ್ವಾಟ್ ಅಂತ ಹೇಳ್ತೀವಿ ಅಥವಾ ಗ್ಲೈಫೋಸೈಟ್ ಅಂತ ಹೇಳ್ತೀವಿ, ಅವುಗಳ ಒಂದು ಆಕ್ಟಿವಿಟಿ ಅವುಗಳ ಒಂದು ಕಾರ್ಯಕ್ಷಮತೆ ಹೆಚ್ಚಾಗಬೇಕಂದ್ರೆ ಗ್ಲೈಫೋಸೈಟ್ನಂತ ಒಂದು ಕಳೆನಾಶಕವನ್ನು ಬಳಕೆ ಮಾಡಿದಾಗ ಅದರ ಒಂದು ರಸಸಾರ ದ್ರಾವಣದ ರಸಸಾರ ಸ್ವಲ್ಪ ಪ್ರಮಾಣದಲ್ಲಿ ಆಮ್ಲೀಯವಾಗಿರ್ಬೇಕು ಅಂದ್ರೆ ಆಸಿಡಿಕ್ ಆಗಿರ್ಬೇಕು. ಹೀಗಾಗಿ ಸ್ವಲ್ಪ ಪ್ರಮಾಣದ ಯಾವುದೇ ರೀತಿಯಂತ ಹೊಲಗಳಲ್ಲಿ ಹೊಲ ಕ್ಷೇತ್ರಗಳಲ್ಲಿ ಅವರು ಸ್ಪ್ರೇ ಮಾಡ್ತಾ ಇರಬೇಕಾದಾಗ ಅವರಿಗೆ ಆಮ್ಲೀಯತೆಯನ್ನ ದ್ರಾವಣವನ್ನು ತೆಗೆದುಕೊಳ್ಳಲಿಕ್ಕೆ ಆಗುದಿಲ್ಲ. ಆ ಸಂದರ್ಭದಲ್ಲಿ ನಾವು ಅವ್ರಿಗೆ ಒಂದೆರಡು ನಿಂಬೆ ಹಣ್ಣನ್ನ ಅವುಗಳಲ್ಲಿ ಹಿಂಡಲಿಕ್ಕೆ ಹೇಳ್ತೀವಿ. ಹೀಗಾಗಿ ಒಟ್ಟಾರೆ ದ್ರಾವಣ ಸ್ವಲ್ಪ ಆಮ್ಲೀಯ ರಸಸಾರವನ್ನು ಹೊಂದದೆ ಹೀಗಾಗಿ ಅಲ್ಲಿ ಗ್ಲೈಫೋಸೈಟ್ನ ಒಂದು ಹೀರುವಿಕೆ ಪ್ರಮಾಣ ಜಾಸ್ತಿ ಆಗ್ತದೆ. ಹೀಗಾಗಿ ಅವಾಗ ನಮಗೇನಾಗ್ತದೆ ಅಂದ್ರೆ ಒಂದು ಒಳ್ಳೆ ಒಂದು ಪರಿಣಾಮ ಕಂಡು ಬರ್ತದೆ. ಮತ್ತೆ ಇನ್ನೊಂದು ಸಾರಿ ಸ್ಪ್ರೇ ಮಾಡಬೇಕಾದಾಗ ಸಿಂಪಡಣೆ ಮಾಡಬೇಕಾದಾಗ ಕೆಲವೊಂದು ಸಂದರ್ಭಗಳಲ್ಲಿ ಕಳೆಗಳು ಮತ್ತು ಬೆಳೆಗಳು ಜೊತೆಯಾಗಿನೇ ಇದ್ದಾಗ ಯಾವ ರೀತಿ ಸ್ಪ್ರೇ ಮಾಡ್ತಾ ಇದೀವಿ, ಎಲ್ಲಿ ಸ್ಪ್ರೇ ಮಾಡ್ತಾ ಇದೀವಿ, ಕೆಲವೊಂದು ಯಾವ್ದಾದ್ರು ಜಾಗ ಬಿಟ್ಟು ಹೋಗಿದೆಯಾ ಅಂತ ಗೊತ್ತಾಗಿಲ್ಲ. ಬಿಟ್ಟು ಹೋದಂತ ಜಾಗನ್ನ ನಾವು ಅವಾಗ ನೋಡಿದಾಗ ಸರಿಯಾಗಿ ಸ್ಪ್ರೇ ಮಾಡಿಲ್ಲ ಅಂತ ಅನ್ಸುತ್ತೆ. ಹೀಗಾಗಿ ಯಾವುದೇ ಒಂದು ಜಾಗ ಖಾಲಿ ಉಳಿಲಾರ್ದನೆ ಸ್ಪ್ರೇ ಮಾಡಲಾರ್ದನೆ ಉಳಿಲಾರ್ದನೆ ನಾವು ಎಲ್ಲಾ ಪ್ರದೇಶವನ್ನ ಕವರ್ ಮಾಡಿಕೊಂಡು ನಾವು ಸ್ಪ್ರೇ ಮಾಡಬೇಕಾಗ್ತದೆ. ಈಗಾಗಲೇ ಹೇಳ್ತಾ ಇದ್ದೆ ನೋಡಿ, ಸಮಗ್ರ ಕೃಷಿ ಸಂದರ್ಭದೊಳಗೆ ಬೇರೆ ಬೇರೆ ಅಂತರ ಬೆಳೆಗಳನ್ನು ಬೆಳೀತಿರ್ತಾರೆ. ಆವಾಗ ಕಳೆ ಯಾವುದು ಬೆಳೆ ಯಾವುದು ಅಂತ ಕೆಲವೊಮ್ಮೆ ಗೊತ್ತಾಗುದಿಲ್ಲ. ಅದಕ್ಕೆ ನಾವು ಕಳೆನಾಶಕವನ್ನು ಬಳಸಬೇಕಾದ್ರೆ ಬಹಳ ಕಾಳಜಿ ವಹಿಸ್ಬೇಕಲ್ಲ. ಅಂದ್ರೆ ವಿವಿಧ ಬೆಳೆಗಳಲ್ಲಿ ಕಳೆನಾಶಕಗಳನ್ನ ಉಪಯೋಗ ಮಾಡೋದ್ರ ಬಗ್ಗೆ ನಾವು ಬಹಳ ಹೆಚ್ಚು ನಿಗಾ ವಹಿಸ್ಬೇಕು, ಅಂದ್ರೆ ಬಹಳ ಕಾಳಜಿಯಿಂದ ಮಾಡ್ಬೇಕು. ಹೌದೌದು, ಯಾಕಂದ್ರೆ ಈಗ ನಾವು ಅಂತರ ಬೆಳೆಗಳನ್ನ ಮಾಡ್ತಾ ಇರ್ತೀವಿ ಅಥವಾ ಏಕ ಬೆಳೆಗಳನ್ನ ಮಾಡ್ತಾ ಇರ್ತೀವಿ. ಏಕ ಬೆಳೆಗಳನ್ನು ಮಾಡಿದಾಗ ಅವುಗಳಲ್ಲಿ ಕೆಲವೇ ಕೆಲವು ಕಳೆನಾಶಕಗಳು ಇರ್ತವೆ. ಅಂತರ ಬೆಳೆಗಳನ್ನು ಮಾಡಿದಾಗ ಅಲ್ಲಿ ಏನಾಗ್ತದಪ್ಪ ಅಂದ್ರೆ ನಮಗೆ ಕಳೆನಾಶಕಗಳ ಆಯ್ಕೆ ಬಹಳ ಕಡಿಮೆ ಆಗ್ತದೆ. ಹೀಗಾಗಿ ಅಂತರ ಬೆಳೆಗಳನ್ನು ಮಾಡಿದಾಗ ಅಥವಾ ಬೆಳೆಗಳ ಹಂತ ಕೂಡ ಬಹಳ ಇಂಪಾರ್ಟೆಂಟ್. ಒಂದೇ ಕಳೆನಾಶಕ ಇದ್ರೂ ಕೂಡ ಅದನ್ನ ಬಿತ್ತನೆ ಪೂರ್ವದಲ್ಲಿ ಅಥವಾ ಬಿತ್ತನೆ ನಂತರ ಅಥವಾ 25-30 ದಿವಸದ ನಂತರ ಅದನ್ನ ಅದೇ ಸಂದರ್ಭದಲ್ಲಿ ಹೊಡಿಲಿಕ್ಕೆ ಆಗುದಿಲ್ಲ. ಉದಾಹರಣೆ ಹೇಳಬೇಕಂದ್ರೆ ಈಗ ಪೆಂಡಿಮಿಥಲಿನ್ ಅನ್ನುವ ಕಳೆನಾಶಕವನ್ನು ನಾವು ಬಿತ್ತನೆಯ ನಂತರ ಅದು ಸರಿಸುಮಾರಾಗಿ ಎಲ್ಲಾ ಬೆಳೆಗಳಲ್ಲಿ ನಾವು ಉಪಯೋಗ ಮಾಡಬಹುದು. ಭತ್ತದಲ್ಲಿ ಉಪಯೋಗ ಮಾಡಬಹುದು, ಗೋವಿನ ಜೋಳದಲ್ಲಿ ಉಪಯೋಗ ಮಾಡಬಹುದು, ಶೇಂಗಾದಲ್ಲಿ ಉಪಯೋಗ ಮಾಡಬಹುದು, ಅದೇ ರೀತಿಯಾಗಿ ಹೆಸರು, ಉದ್ದು, ಸೋಯಾವರೆ ಹೆಚ್ಚು ಕಡಿಮೆ ಎಲ್ಲಾ ಬೆಳೆಗಳಲ್ಲಿ ಉಪಯೋಗ ಮಾಡಬಹುದು. ಯಾವಾಗ ಅಂದ್ರೆ ಬಿತ್ತಿದ 24-48 ತಾಸಿನಲ್ಲಿ ನಾವು ಹೆಚ್ಚು ಕಡಿಮೆ ಅದನ್ನ ಉಪಯೋಗ ಮಾಡಬೇಕಾಗುತ್ತೆ. 2.5 ಎಕರೆಗೆ ಸುಮಾರು ನಾವು 3.3 ಲೀಟರ್ ಆ ಪ್ರಮಾಣದಲ್ಲಿ ನಾವು ಉಪಯೋಗ ಮಾಡಬೇಕಾಗುತ್ತೆ. ಸುಮಾರು 60-65 ml ಪ್ರತಿ ಟ್ಯಾಂಕಿಗೆ ಈ ರೀತಿ ಬರುತ್ತೆ. ಅದೇ ಪೆಂಡಿಮಿಥಾಲಿನ್ ಔಷಧವನ್ನ ನಾವು 1 ವಾರ ಬಿಟ್ಟಾಗಲಿ, 15 ದಿವಸ ಬಿಟ್ಟಾಗಲಿ ಅಥವಾ 1 ತಿಂಗಳು ಬಿಟ್ಟಾಗಲಿ ನಾವು ಉಪಯೋಗ ಮಾಡಲಿಕ್ಕೆ ಬರುವುದಿಲ್ಲ. ಅದು ಬೆಳೆಗಳ ಮೇಲೆ ದುಷ್ಪರಿಣಾಮ ಬೀರೋದಲ್ಲದೇ ಯಾವುದೇ ರೀತಿಯಾದಂತಹ ಕಳೆ ನಿಯಂತ್ರಣ ಆಗೋದಿಲ್ಲ. ಹೀಗಾಗಿ ಸ್ಪ್ರೇ ಮಾಡುವಂತ ಒಂದು ಸಮಯ ಕೂಡ ಬಹಳ ಮುಖ್ಯ. ಅದೇ ರೀತಿಯಾಗಿ 2,4-D ಸೋಡಿಯಂ ಉಪ್ಪು, ಅದನ್ನು ನಾವು ಬೆಳೆಗಳು ಸುಮಾರು 25-30 ದಿವಸ ಇದ್ದಾಗ ಮಾತ್ರ ಅದು ಕೂಡ ಏಕದಳ ಧಾನ್ಯಗಳಲ್ಲಿ ಗೋವಿನ ಜೋಳ, ಗೋಧಿ, ಜೋಳ ಇಂಥ ಬೆಳೆಗಳಲ್ಲಿ ಮಾತ್ರ ಅಗಲವಾದ ಎಲೆ ಇರುವಂತಹ ಕಳೆಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು 2,4-D ಉಪಯೋಗ ಮಾಡ್ತೇವೆ. ಹೀಗಾಗಿ ಪ್ರತಿ ಬೆಳೆಯಲ್ಲಿ ಕೂಡ ಮತ್ತು ಕೆಲವೊಂದು ಕಳೆಗಳನ್ನು ಅನುಸರಿಸಿ ಕಳೆನಾಶಕಗಳನ್ನು ನಾವು ಬಳಕೆ ಮಾಡಬೇಕಾಗ್ತದೆ. ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ, ಬಹಳ ವಿಸ್ತೃತವಾಗಿ ಮಾಹಿತಿ ಮಾಡ್ತಾ ಇದ್ದೀರಿ. 30-40 ವರ್ಷ ಕೆಳಗಡೆ ಕಳೆ ಕೀಳ್ತಿದ್ರು ಅಲ್ಲ, ಎಲ್ಲ ಆಳ ಹಚ್ಚಿ ಕಳೆ ಕೀಳುವಂತ ಅಂದ್ರೆ ವಿಶೇಷವಾಗಿ ಕಳೆನಾಶಕಗಳ ಉಪಯೋಗ ಬಹಳ ಕಡಿಮೆ ಇತ್ತು. ಅವಾಗ ಏನಂತ ಅಂತರ ಬೆಳೆ ಬೆಳೀತಿದ್ರು, ಆಮೇಲೆ ಸಮಗ್ರ ಕೃಷಿ ಇತ್ತು, ಎತ್ತುಗಳಿಂದ ಅವರು ವ್ಯವಸಾಯ ಮಾಡ್ತಾರೆ, ಸಾವಯವ ಕೃಷಿ ಇರ್ತಿತ್ತು. ಹಂಗಾಗಿ 6 ತಿಂಗಳ ಹೆಸರು, 6 ತಿಂಗಳ ಮಡಿಕೆ, ಹಂಗೆ ಬೇರೆ ಬೇರೆ ಅಂದ್ರೆ ವಿಶೇಷವಾಗಿ ಕೆಂಪು ಮಣ್ಣೊಳಗ ಬಹು ಬೆಳೆಗಳ ಒಂದು ಬೇಸಾಯ ಇತ್ತು. ಅವಾಗ ಈ ಕಳೆನಾಶಕಗಳ ಬಳಕೆ ಬಹಳ ಕಡಿಮೆ ಇತ್ತು. ಅಂದ್ರೆ ಈ ಕಳೆನಾಶಕಗಳಿಗೆ ಪರ್ಯಾಯವೇನಾದ್ರೂ ಇದೆಯಾ ಹಂಗ? ಯಾಕಂದ್ರೆ ಕಳೆ ಕೀಳುವಂತದೇನು ಅವಾಗ ಪ್ರಚಲಿತ ಇತ್ತಲ್ಲ, ಅದನ್ನ ಮತ್ತೆ ಇದು ಮಾಡ್ಬೇಕಾ ಹೇಗೆ? ಆಮೇಲೆ ಎಡೆಕುಂಟೆ ಹೊಡೆದು ಅಂತ ಇರ್ತದೆ, ಎಡೆಕುಂಟೆ ಹೊಡೆದ್ರು ಕೂಡ ಕೆಲವೊಮ್ಮೆ ಕಳೆ ತಾನೇ ಹೋಗ್ಬಿಡ್ತದೆ. ಹಿಂಗೆ ಏನು ಪರ್ಯಾಯವಾಗಿ ಕಳೆನಾಶಕಗಳಿಂದ ನಮಗೆ ರಾಸಾಯನಿಕ ಪ್ರಭಾವ ಬೀರುವ ಸಾಧ್ಯತೆ ಇರ್ತದೆ, ಮುಖ್ಯ ಬೆಳೆಗೂ ಕೂಡ ತೊಂದರೆ ಆಗುವ ಸಾಧ್ಯತೆ ಇರ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಕೊಂಡ್ರೆ ನೈಸರ್ಗಿಕ ಕೃಷಿ ಮಾಡುವಂಥವ್ರು ಇರ್ಬೋದು, ಸಾವಯವ ಕೃಷಿ ಮಾಡುವಂಥವ್ರು ಇರ್ಬೋದು, ಕಳೆನಾಶಕಗಳಿಗೆ ಏನಾದರೂ ಪರ್ಯಾಯ ಅಥವಾ ಬೇರೆ ಏನಾದರೂ ವ್ಯವಸ್ಥೆ ಮಾಡಿಕೊಂಡು ಕಳೆಯನ್ನು ನಿಯಂತ್ರಣ ಮಾಡ್ಬೋದಾ ಹೆಂಗೆ? ತಾವು ಹೇಳಿದ ಹಾಗೆ ಕಳೆನಾಶಕಗಳನ್ನು ಉಪಯೋಗ ಮಾಡದೇನೆ ನಾವು ಬೇಸಾಯ ಮಾಡುವಂಥ ಒಂದು ಅವಕಾಶ ಕೂಡ ಇದೆ. ಆದರೆ ಅಲ್ಲಿ ಏನಾಗ್ತದಪ್ಪ ಅಂದರೆ ಅದರಲ್ಲಿ ನಾವು ಬಹಳಷ್ಟು ಶ್ರಮವನ್ನು ನಾವು ತೆಗೆದುಕೊಳ್ಬೇಕಾಗ್ತದೆ. ಯಾಕಂದರೆ ಯಾವುದೇ ಒಂದು ಬೆಳೆಯನ್ನೇ ಬೆಳೀತಾ ಇರಬೇಕಾದ್ರೆ ಪ್ರಾರಂಭದ ಹಂತದಿಂದ ಕೊನೆಯ ಹಂತದವರೆಗೂ ಬಹಳ ಎಚ್ಚರಿಕೆಯಿಂದ ಜಾಗರೂಕತೆಯಿಂದ ನಾವು ಮಾಡಬೇಕಾಗ್ತದೆ. ಮತ್ತು ಇದು ಕಳೆ ನಿಯಂತ್ರಣ ಇದು ಕೇವಲ ಒಂದು ಹಂಗಾಮಿನ ಅಥವಾ ಒಂದು ವರ್ಷದ ಕೆಲಸ ಅಲ್ಲ. ಇದನ್ನು ಪ್ರತಿ ಬಾರಿನೂ ಪ್ರತಿ ವರ್ಷನೂ ಸತತವಾಗಿ ಮಾಡ್ತಾ ಇದ್ದಾಗ ಮಾತ್ರ ಒಂದು ಅತ್ಯುತ್ತಮ ಕಳೆ ನಿಯಂತ್ರಣವನ್ನು ನಾವು ಮಾಡ್ಬೋದು. ಈಗ ತಾವು ನೋಡ್ತಾ ಇದ್ದೀರಿ ಹೊರಗಡೆ ಯಾವ ರೈತರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪ್ರತಿ ದಿವಸ ಹೊಲದಲ್ಲಿದ್ದಾರೆ, ಯಾವ ರೀತಿ ಚೆನ್ನಾಗಿ ಒಂದು ಯೋಜನೆಯನ್ನು ಮಾಡಿಕೊಂಡು ಕಳೆ ನಿಯಂತ್ರಣ ಆಗಲಿ ಅಥವಾ ಯಾವುದೇ ಬೇಸಾಯ ಕ್ರಮಗಳನ್ನು ಅನುಸರಿಸ್ತಾ ಇದ್ದಾರೆ, ಅವರ ಹೊಲಗಳಲ್ಲಿ ನಾವು ಅತಿ ಕಡಿಮೆ ಕಳೆಯನ್ನು ಕಾಣಿಸ್ತದೆ. ಆದರೆ ಅದೇ ರೀತಿಯಾಗಿ ಯಾವುದೇ ಒಂದು ಹೊಲಗಳಲ್ಲಿ ಸರಿಯಾದ ಒಂದು ಬೇಸಾಯ ಕ್ರಮಗಳನ್ನು ಮಾಡಿಲ್ಲ, ಅಲ್ಲಿ ನಾವು ಹೆಚ್ಚಿನ ಪ್ರಮಾಣದ ಕಳೆಯನ್ನು ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿಯಾಗಿ ಒಂದು ಸಾರಿ ಕಳೆಗಳು ಯಾವ ರೀತಿಯಾಗಿ ಬಲಿಷ್ಠವಾಗಿದಾವಪ್ಪ ಅಂದ್ರೆ ಅವರು ಸಾವಿರಾರು ಬೀಜಗಳನ್ನು ಮಾಡ್ತಾ ಇದ್ದಾವೆ. ಕೇವಲ ಒಂದು ಗಿಡ ಸಾಕು ತಮ್ಮ ಇಡೀ ಹೊಲಕ್ಕೆ ಬೀಜವನ್ನು ಪ್ರಸರಣ ಮಾಡಲಿಕ್ಕೆ. ಸುಮಾರು 2,000-4,000 70 80,000 ಬೀಜಗಳನ್ನು ಒಂದು ಗಿಡ, ಪಾಥೇನಂಥ ಗಿಡ ಒಂದು ಗಿಡ ಸುಮಾರು 70,000 ಬೀಜಗಳನ್ನು ಅದು ಉತ್ಪಾದನೆ ಮಾಡ್ಬೋದು. ಈ 70,000 ಬೀಜಗಳು ಕೂಡ ಒಂದೇ ಸಾರಿಯಾಗಿ ಮೊಳಕೆ ಒಡೆಯುವುದಿಲ್ಲ, ಅವು ಕಾಲಾನುಕ್ರಮಣದಲ್ಲಿ ಈ ವರ್ಷ ಮುಂದಿನ ವರ್ಷ, ಹೀಗಾಗಿ 2-3 ವರ್ಷಗಳ ಕಾಲ ಒಂದು ಸುಲಭವಾಗಿ ಅವು ಮಣ್ಣಿನಲ್ಲಿ ಬೆರೆತು ಜೀವಂತವಾಗಿ ಇರುವಂತಹ ಅಥವಾ ಸುಪ್ತಾವಸ್ಥೆಯಲ್ಲಿ ಇರುವಂತಹ ಒಂದು ವ್ಯವಸ್ಥೆಯನ್ನ ಕಳೆಗಳು ಮಾಡಿಕೊಂಡಿದ್ದಾವೆ. ಹೀಗಾಗಿ ನಿರ್ಲಕ್ಷ್ಯ ಮಾಡುವಂಗಿಲ್ಲ. ಹೀಗಾಗಿ ಸಮಗ್ರವಾಗಿ ಎಲ್ಲಾ ಪದ್ಧತಿಗಳನ್ನು ನಾವು ಅನುಸರಿಸಲೇಬೇಕಾಗ್ತದೆ. ಕಳೆನಾಶಕಗಳು ಅನಿವಾರ್ಯವಾಗಿ ನಾವು ಉಪಯೋಗ ಮಾಡುವಂತ ಒಂದು ಸಂದರ್ಭ ಈಗ ಸೃಷ್ಟಿಯಾಗಿದೆ. ಆದರೆ ಅವುಗಳನ್ನು ನಾವು ಉಪಯೋಗ ಮಾಡಿಕೊಳ್ಬೇಕು, ಆದರೆ ದುರುಪಯೋಗ ಮಾಡಿಕೊಳ್ಳಬಾರದು. ದುರುಪಯೋಗ ಅಂದ್ರೆ ಅತಿಯಾಗಿ ಬಳಕೆ ಮಾಡೋದಾಗ್ಲಿ ಅಥವಾ ಒಂದೇ ಬೆಳೆಯನ್ನು ಬೆಳೆದು ಸತತವಾಗಿ ಒಂದೇ ರೀತಿಯಾದಂಥ ಕಳೆನಾಶಕವನ್ನು ಬಳಕೆ ಮಾಡೋದಾಗಲಿ, ಅದನ್ನು ಸ್ವಲ್ಪ ನಾವು ಕಡಿಮೆ ಮಾಡಬೇಕು. ವೈವಿಧ್ಯಮಯ ಬೆಳೆಗಳನ್ನು ನಾವು ಬೆಳೀಬೇಕು. ಅದೇ ರೀತಿಯಾಗಿ ವೈವಿಧ್ಯಮಯ ಬೆಳೆಗಳನ್ನು ಬೆಳೆದಾಗ ಒಂದೇ ರೀತಿಯಾದಂಥ ಕಳೆಗಳು ಬರುವಂಥ ಅಥವಾ ಕಳೆಗಳಿಗೆ ಹೆಚ್ಚಿನ ರೀತಿಯಲ್ಲಿ ಒಂದು ಕಾಂಪಿಟೇಷನ್ ಅಲ್ಲಿ ಉಂಟಾಗ್ತದೆ. ಬೇರೆ ಬೇರೆ ವೈವಿಧ್ಯಮಯವಾದ ಅಂತರ ಬೆಳೆಗಳನ್ನು ಬೆಳೆದಾಗ, ಈಗ ಕೇವಲ ಗೋವಿನ ಜೋಳ ಬೆಳೆಯುವ ಬದಲಾಗಿ ಗೋವಿನ ಜೋಳ ಮತ್ತು ಹೆಸರು, ಗೋವಿನ ಜೋಳ ಮತ್ತು ಸೋಯಾಬೀನ್, ಗೋವಿನ ಜೋಳ ಮತ್ತು ಅಲಸಂದೆ, ಈ ರೀತಿಯಾಗಿ ನಾವು ಅಂತರ ಬೆಳೆಗಳನ್ನು ಬೆಳೆದಾಗ ಬೆಳೆಗಳು ಕೂಡ ಅಂತರ ಬೆಳೆಗಳು ಕೂಡ ಅವುಗಳಿಗೆ ಸ್ಪರ್ಧಿಯಾಗಿ ಕಳೆಗಳನ್ನು ಕಡಿಮೆ ಮಾಡುವಲ್ಲಿ ಬಹಳಷ್ಟು ಮಹತ್ತರವಾದ ಪಾತ್ರವನ್ನು ವಹಿಸ್ತವೆ. ಅದೇ ರೀತಿಯಾಗಿ ಎಲ್ಲಾದರೂ ಸಾಧ್ಯವಿದ್ದಲ್ಲಿ ಏನು ನಾವು ಕಳೆಗಳ ತ್ಯಾಜ್ಯ ಅಂತೀವಿ ಅಥವಾ ಬೆಳೆಗಳ ತ್ಯಾಜ್ಯ, ಅವುಗಳನ್ನು ಕೂಡ ಮುಚ್ಚಿಗೆಯಾಗಿ ಉಪಯೋಗ ಮಾಡಿದಾಗ, ಕ್ರಾಪ್ ರೆಸಿಡ್ಯೂ ಅಂತ ಹೇಳ್ತೀವಿ ಅವನ್ನ, ಮಲ್ಚಿಂಗ್ ಅಂತೀವಿ ಅಥವಾ ಮುಚ್ಚಿಗೆ ಅಥವಾ ಹೊದಿಕೆ, ಅವುಗಳನ್ನು ಕೂಡ ಮಾಡೋದ್ರಿಂದ ಕೂಡ ನಾವು ಕಳೆನಾಶಕದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಈಗ ಗೋವಿನ ಜೋಳದಲ್ಲಿ ನೀವು ಸೆಣಬನ್ನು ಮಾಡಿದಾಗ, ಬೆಳೆ ಬೆಳೆದಾಗ, ಅಂತರ ಬೆಳೆಯಾಗಿ ಬೆಳೆದು ಅದನ್ನು ಮುಚ್ಚಿಗೆಯಾಗಿ ಉಪಯೋಗ ಮಾಡೋದ್ರಿಂದ ನಾವು ಸುಮಾರು 1/4 ಕೆಜಿಯಷ್ಟು ಕಳೆನಾಶಕದ ಪ್ರಮಾಣವನ್ನು ಕಡಿಮೆ ಮಾಡ್ಬೋದು. ಎಲ್ಲ ಅತ್ಯುತ್ತಮವಾದ ಸಲಹೆಯನ್ನು ಕೊಟ್ಟಿದ್ರೆ. ನೈಸರ್ಗಿಕ ಕೃಷಿಯೊಳಗೆ ಮುಚ್ಚಳಿಗೆ ಪಾತ್ರ ಬಹಳ ಅದ. ಈಗ ನೋಡ್ರಿ, ಈಗ ಪೈರು ಅಂತಂದ್ರೆ ನಮಗೆ ಯೂರಿಯಾ ಅಲ್ಲಿಂದನೇ ಶುರು ಆಗ್ತದೆ. ನಮ್ದು ರಾಸಾಯನಿಕ ಕೃಷಿಯೊಳಗೆ ಸಾಕಷ್ಟು ರಾಸಾಯನಿಕಗಳನ್ನ ಹಾಕ್ತಾ ಇದ್ವಿ ನಾವು. ಈ ಕೀಟನಾಶಕಗಳು ಮತ್ತೆ ಕಳೆನಾಶಕಗಳು ಜಾಸ್ತಿ ಆಗಿಬಿಟ್ರೆ ಆಹಾರದ ಗುಣಮಟ್ಟ ಕಡಿಮೆ ಆಗ್ತದೆ, ಕಲಬೆರಕೆ ಆಗ್ಬಿಡ್ತದೆ, ಮತ್ತು ಹೀಗಾಗಿ ದೈಹಿಕವಾಗಿ ಅನಾರೋಗ್ಯ ಉಂಟು ಮಾಡುವಂಥ ದವಸ ಧಾನ್ಯಗಳನ್ನು ಅಥವಾ ರೈತ ಉತ್ಪನ್ನಗಳನ್ನು ಬೆಳಿಬೇಕಾಗ್ತದೆ. ಅದರಿಂದ ಸಮಾಜಕ್ಕೆ, ಆರೋಗ್ಯಕ್ಕೆ ಒಂದು ಕಂಟಕ ಆಗ್ತದೆ. ಆ ನಿಟ್ಟಿನೊಳಗೆ ಭಾಳ ತಾವು ಹೇಳಿದ್ರಲ್ಲ, ಕಳೆ ನಿರ್ವಹಣೆ ಮಾಡಬೇಕು ಅಂತಂದರೆ ಆದಷ್ಟು ರಾಸಾಯನಿಕ ಜಾಸ್ತಿ ಆಗೋದು, ದುರುಪಯೋಗ ಆಗದಂಗೆ ನೋಡ್ಕೊಳ್ಬೇಕು. ದುರುಪಯೋಗ ಆಗದ ರೀತಿಯಲ್ಲಿ ನಾವು ಇವುಗಳನ್ನು ಸದ್ಬಳಕೆ ಮಾಡಬೇಕು. ಯಾಕಂದರೆ ನಾವು ಈಗ ಔಷಧಗಳಾಗಲಿ ಅಥವಾ ರಾಸಾಯನಿಕಗಳಾಗಲಿ ಅಥವಾ ಕಳೆನಾಶಕಗಳಾಗಲಿ ಕೀಟನಾಶಕಗಳಾಗಲಿ ಇವು ಒಂದು ರೀತಿಯಾಗಿ ನಾವು ಉಪಯೋಗ ಮಾಡಲೇಬೇಕಾದಂಥ ಒಂದು ಸಂದರ್ಭ ಇದೆ. ಆದರೆ ಅವುಗಳನ್ನು ಒಂದು ನಿಯಂತ್ರಣ, ಒಂದು ರೀತಿ ನಿಯಂತ್ರಣದ ರೂಪದಲ್ಲಿ ಅವುಗಳನ್ನು ನಾವು ಬಳಕೆ ಮಾಡೋದ್ರಿಂದ ಯಾವುದೇ ರೀತಿಯಾದಂಥ ಹಾನಿಯ ಪ್ರಮಾಣವನ್ನು ಹೆಚ್ಚು ಆಗಲಾರದ ಹಾಗೆ ನಾವು ನೋಡ್ಕೊಳ್ಬಹುದು. ಮಿತಿಯಲ್ಲಿದ್ದರೆ ಕ್ಷೇಮ. ಕಳೆನಾಶಕಗಳಾಗಿರ್ಬೋದು, ಪೀಡನಾಶಕಗಳಾಗಿರ್ಬೋದು, ಅಂದರೆ ಖಂಡಿತವಾಗಿ ಕೂಡ ಇದು ಒಂದು ಬಹಳ ನಾವು ಗಮನಿಸಬೇಕಾದ್ದು ಅಂದರೆ, ಯಾರು ಚಲನಶೀಲ ಕೃಷಿಕ ಇರ್ತಾರೆ ಅವ್ರ ಹೊಲದಲ್ಲಿ ಕಳೆ ಬರೋದು ಬಹಳ ಕಡಿಮೆ, ಪೀಡೆನೂ ಬಹಳ ಕಡಿಮೆನೆ. ಅದಕ್ಕೆ ನಾವು ಚಲನಶೀಲರಾಗೋಣ, ಮುಖ್ಯವಾಗಿ ನಾವು ನಮ್ಮ ಹೊಲದತ್ತ ನಾವು ಲಕ್ಷ್ಯ ಹರಿಸೋಣ. ಅಂದರೆ ಪ್ರತಿ ವಾರಕ್ಕೂ ಒಂದು ಎರಡು ಸರಿ ಹೋಗಿ ನಮ್ಮ ಪೈರು ಹಾಕಿವಲ್ಲ ಇಷ್ಟು ಖರ್ಚು ಮಾಡೀವಿ ಹಂಗೆ ಮೇಲೆ ಹೇಳಕತ್ತೇವನ್ನ ಹೆಂಗೆ ಮತ್ತು ಹೆಂಗೆ ಅಡ್ಡಾಡ್ತಾ ಇದ್ರೆ ಸಣ್ಣ ಸಣ್ಣ ಕೈಯಲ್ಲಿ ಕಿತ್ಬಿಡ್ಬೋದು ಅವಾಗಲೇ ಅಥವಾ ಕೆಲವೊಂದಿಷ್ಟು ಅಂದರೆ ಈ ನಮ್ಮ ಲಕ್ಷ್ಯ ಇತ್ತಂದರೆ ನಾವು ಖಂಡಿತ ಹೆಂಗೆ ಮನೆ ಸ್ವಚ್ಛ ಇಟ್ಕೋತೀವಿ ನಾವು ಹೊಲನ ಸ್ವಚ್ಛ ಇಟ್ಕೊಳ್ಳೋಕೆ ಸಾಧ್ಯ ಆತಂದರೆ ಒಳ್ಳೆ ಪೈರು ಬೆಳಿಬೋದು ಮತ್ತು ಈ ಪೀಡನಾಶಕಗಳು ಕಳೆನಾಶಕಗಳನ್ನು ಆದಷ್ಟು ಕಡಿಮೆ ಉಪಮಾಡೋಣ ಪೀಡಗಳು ಬರ್ದಂಗೆ ನೋಡ್ಕೊಳ್ಳೋದು ಮತ್ತು ಬಂದ್ರೂ ಕೂಡ ಅವಳಿಗೆ ಪರ್ಯಾಯವಾಗಿ ನಾವು ನಾಶಕಗಳನ್ನು ಹಾಕದೆ ರಾಸಾಯನಿಕಗಳು ಉಪಯೋಗ ಮಾಡದೆ ಏನು ಮಾಡಲಿಕ್ಕೆ ಸಾಧ್ಯ ಅದನ್ನು ವಿಚಾರ ಮಾಡಿದ್ರು ಒಳ್ಳೆಯದು. ಕೆಲವೊಬ್ಬರು ದೊಡ್ಡ ದೊಡ್ಡ ರೈತರು ಈ ಥರ ಮಾಡ್ತಾರೆ ಅಂದರೆ ಯಾರು ಯಶಸ್ವಿಯಾಗಿ ಕೃಷಿ ಸಾಕ್ಷರತೆಯನ್ನು ಹೊಂದಿದ್ದಾರೆ ಅವರಿಗೆ ಈ ಕಳೆನಾಶಕ ಇರ್ಬೋದು ಪೀಡನಾಶಕ ಇರ್ಬೋದು ಹೆಂಗೆ ಉಪಯೋಗ ಮಾಡಬೇಕು ಅಂತೇಳಿ ಗೊತ್ತಿರ್ತದೆ. ಈ ಎಲ್ಲ ರೈತ ಬಾಂಧವರು ಕೂಡ ಈ ಒಂದು ವಿಷಯವನ್ನು ಗಮನಿಸಲಿ. ಇದುವರೆಗೆ ಬಹಳ ವಿಸ್ತೃತವಾಗಿ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ ಇಲ್ಲಿ ತನಕ ನಮ್ಮ ಕೃಷಿಯೊಳಗೆ ಕಳೆ ನಿರ್ವಹಣೆ ಅಂದ್ರೇನು, ಕಳೆ ನಿರ್ವಹಣೆ ಮಾಡದೆ ಹೋದರೆ ಎಷ್ಟು ನಷ್ಟ ಆಗ್ತದೆ, ಪೀಡನಾಶಕ ಅಂದ್ರೇನು, ಪೀಡೆಗಳನ್ನು ನಿರ್ವಹಣೆ ಮಾಡದೆ ಹೋದರೆ ಹೇಗೆ ನಮಗೆ ಬೇಕಾದಂಥ ಕೈ ಬಂತದ್ದು ಬಾಯಿ ಬರೋದಿಲ್ಲ ಅಂತಾರಲ್ಲ ಆ ಥರ ಒಂದು ಸಂದರ್ಭಗಳು ಸೃಷ್ಟಿ ಆಗ್ತವೆ. ಮತ್ತು ಈ ನಷ್ಟಗಳನ್ನು ಸರಿದೂಗಿಸಿಕೊಂಡು ನಾವು ಜೀವನ ಮಾಡಬೇಕು ಅಂತಂದಾಗ ಖಂಡಿತವಾಗಿ ಕೂಡ ಇನ್ನೂ ಹೆಚ್ಚು ನಷ್ಟ ಆಗದೆ ಇರೋ ಥರ ಅಂದರೆ ನಾಶಕಗಳನ್ನು ಉಪಯೋಗ ಮಾಡಬೇಕು. ನಮ್ಮ ಸಾಂಪ್ರದಾಯಿಕ ಕೃಷಿ ಜೊತೆಗೆ ನೀವು ಎಡೆಕುಂಟೆ ಹೊಡಿತೀರಿ ಆದರೆ ಕೆಲವು ಭಾಳ ಮಳೆ ಆದಾಗ ಮಾಡೋಕೆ ಹೋಗೋದಿಲ್ಲ ಅದನ್ನು. ಆ ಥರ ಕೆಲವೊಂದಿಷ್ಟು ಸಾಂಪ್ರದಾಯಿಕ ಕೃಷಿ ಪದ್ಧತಿ ಜೊತೆಗೆ ತಂತ್ರಜ್ಞರ ನೆರವಿನೊಂದಿಗೆ ಕೃಷಿ ತಾಂತ್ರಿಕತೆಯನ್ನು ಅಳವಡಿಸಿಕೊಂಡು ಪೀಡನಾಶಕಗಳು ಮತ್ತು ಕಳೆನಾಶಕಗಳನ್ನು ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಭರಪೂರ ಬೆಳೆಯನ್ನು ತಾವು ಬೆಳಿಬೋದು. ಹಾಗಾಗಲಿ ಈ ವರ್ಷ ಅಂತೇಳಿ ಹಾರೈಸ್ತಾ ನಮ್ಮೆಲ್ಲ ಆತ್ಮೀಯ ಕೃಷಿ ಬಾಂಧವರ ಪರವಾಗಿ ಪ್ರೊಫೆಸರ್ ಡಾಕ್ಟರ್ ರಾಜ್ಕುಮಾರ್ ಎಸ್ ಅವರೇ ನಿಮಗೆ ಹೃತ್ಪೂರ್ವಕ ಅಭಿನಂದನೆಗಳು, ಧನ್ಯವಾದಗಳು, ನಮಸ್ಕಾರ. ಧನ್ಯವಾದಗಳು ಸರ್. ಮುಂಗಾರು ಬೆಳೆಗಳಲ್ಲಿ ಕಳೆನಾಶಕಗಳ ಬಳಕೆ ಈ ಕುರಿತು ಇದುವರೆಗೂ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಬೇಸಾಯಶಾಸ್ತ್ರ ವಿಭಾಗದಲ್ಲಿ ಪ್ರೊಫೆಸರ್ ಆಗಿರುವ ಡಾ ರಾಜ್ಕುಮಾರ್ ಎಸ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಶರಣಬಸವ ಚೋಳೀನ, ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಕೃಷಿ ಕಾಮಧೇನು ರೈತರ ಸಿಹಿದೇನು, ನೀರು ಉಳಿಸಿ ಮಣ್ಣಲ್ಲಿರುವ ಕಾಂತಿ ಬೆಳೆಸಿ ಸ್ವಾವಲಂಬಿ ಸಮಗ್ರ ಕೃಷಿ ಸಾವಯವಕ್ಕೆ ಸಾಟಿ ಏನು, ಹಾಲು ಹೈನು ಕಾಡು ಜೇನು, ಜೋಳ ಗೋಧಿ ಕಡಲೆ ಹತ್ತಿ ಹಲಸು ಮಾವು ಚಿಕ್ಕು ಬಿತ್ತಿ ಮಾರುಕಟ್ಟೆ ಒಡೆಯನಾಗು. ಕೃಷಿ ಶೋಧನೆ ಸಾಧನೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ ಕೃಷಿ ಶಿಕ್ಷಣ ರೈತರ ಸೇವೆಯಲ್ಲಿ ನಿರತವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಮಲೆನಾಡು, ಕರಾವಳಿ ಪ್ರದೇಶ, ಉತ್ತರ ಅರೆ ಮಲೆನಾಡು, ಉತ್ತರ ಒಣ ಪ್ರದೇಶ, 4 ವಲಯಗಳ ಕೃಷಿ ಶಿಕ್ಷಣ ಕಾಶಿ. ಬೋಧನೆ, ಸಂಶೋಧನೆ, ವಿಸ್ತರಣೆ 3 ಅಂಗಗಳ ಪ್ರಧಾನ ಕೇಂದ್ರವಾಗಿದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಕೃಷಿ ಪದವಿ, ಸ್ನಾತಕೋತ್ತರ, ಕೃಷಿ ಮಾರುಕಟ್ಟೆ ವ್ಯವಹಾರ, ಸಮುದಾಯ ವಿಜ್ಞಾನ, ಕೃಷಿ ಅರಣ್ಯ ಪದವಿಗಳು, ಕೃಷಿ ಸಂಶೋಧನೆ, ಕೃಷಿ ಡಿಪ್ಲೊಮಾ, ನಿರಂತರ ಶಿಕ್ಷಣ ನೀಡುವಲ್ಲಿ ಕಂಕಣಬದ್ಧವಾಗಿದೆ. 28 ಕೃಷಿ ಸಂಶೋಧನಾ ಕೇಂದ್ರಗಳು, 24 ಅಖಿಲ ಭಾರತ ಬೆಳೆ ಅಭಿವೃದ್ಧಿ ಯೋಜನೆಗಳು ಕೃಷಿ ವಿಶ್ವವಿದ್ಯಾಲಯದ ಗರಿಮೆ. ವಿವಿಧ ಬೆಳೆಗಳ 210 ತಳಿಗಳು, ಬೆಳೆ ಉತ್ಪಾದನೆಯ 750 ಮಿಗಿಲಾದ ತಾಂತ್ರಿಕತೆಗಳೊಂದಿಗೆ ಅಭಿವೃದ್ಧಿಯತ್ತ ದಾಪುಗಾಲು. ಕರ್ನಾಟಕ ಸರ್ಕಾರದ ಯೋಜನೆಗಳು, ರಾಷ್ಟ್ರೀಯ ಕೃಷಿ ವಿಕಾಸ ಯೋಜನೆ ಮೂಲಕ ರೈತ ಪರ ಕಾರ್ಯಕ್ರಮಗಳ ಸಮರ್ಪಕ ಅನುಷ್ಠಾನ. ಕೃಷಿ ವಿಜ್ಞಾನ ಕೇಂದ್ರಗಳು, ಕೃಷಿ ವಿಸ್ತರಣಾ ಶಿಕ್ಷಣ ಕೇಂದ್ರಗಳು, ಸಿಬ್ಬಂದಿ ತರಬೇತಿ ಘಟಕ, ಸಮುದಾಯ ಬಾನುಲಿ ಕೇಂದ್ರ, ತಂತ್ರಜ್ಞಾನ ಮಾಹಿತಿ ಕೇಂದ್ರ ಮುಂತಾದ ವೈವಿಧ್ಯತೆ ಮೇರೆವ. ರೈತರಿಗಾಗಿ ರೈತರ ಸೇವೆಯಲ್ಲಿ ಸದಾ ಕಾರ್ಯತತ್ಪರವಾಗಿದೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ. ಈಗ ಕೇಳಿ ನಾಯಕನ ಹುಲಿಕಟ್ಟಿಯ ಲಕ್ಷ್ಮೀಬಾಯಿ ಹರಿಜನ್ ಹಾಗೂ ಸಂಗಡಿಗರಿಂದ ಗೀಗಿ ಪದ. ತಾಯಿ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟ ಕೇರವ್ವ ಅಕ್ಕ ತಂಗಿ ತಾಯಿಗರ ಚಿತ್ತಗೊಟ್ಟ ಕೇರವ್ವ ರಾಣಿ ಅಂತ ಸಂಸ್ಥಾನಕ್ಕ ವಾರಸಾದಾರ ಪುತ್ರ ಸಂತಾನ ಇಲ್ಲದಕ್ಕ ಏನ್ ಮಾಡಿದ್ರಿ ಅವಾಗ ಕೇಳ್ರಿ ಸಂಸ್ಥಾನಕ್ಕ ವಾರಸಾದಾರ ಪುತ್ರ ಸಂತಾನ ಇಲ್ಲದಕ್ಕ ಚೆನ್ನಮ್ಮ ರಾಣಿ ಅವರು ಹಾಕಿದಾರು ಹಂಚಿ ತಾಯಿ ಚೆನ್ನಮ್ಮ ರಾಣಿ ಅವರು ಹಾಕಿದಾರ ಹಂಚಿಗೆ ದತ್ತಪುತ್ರನ ಮಾಡುವುದು ದತ್ತಪುತ್ರನ ಮಾಡುವುದು ಗೊತ್ತಾತಿ ಸರ್ಕಾರಕ್ಕ ಸುದ್ದಿ ಹತ್ತಿ ಪಿತೃ ಕೊಟ್ಟು ಕುಂದ್ರಿ ಕೇಳ್ರಿ